ಡಾಕ್ಟರ್ ಪರಿಚಯವನ್ನ ಮಾಡಿಕೊಂಡ್ರಿ ಕೇಳಿದ್ರೆ, ಈಗ ವಕ್ರದಂತ ಚಿಕಿತ್ಸೆ ಕುರಿತಂಗ ಡಾಕ್ಟರು ಅನೇಕ ವಿಷಯಗಳನ್ನ ನಿಮ್ಗೆ ತಿಳಿಸ್ಲಿಕ್ಕತ್ತಾರ, ಕೇಳೋಣಲ್ಲ. ಧನ್ಯವಾದಗಳು ಸುರೇಖ ಅವರೇ. ಅಕ್ಟೋಬರ್ ಮೊದಲನೇ ವಾರವನ್ನು ನಾವು ವಕ್ರದಂತ ಜಾಗೃತಿ ಸಪ್ತಾಹವನ್ನಾಗಿ ಆಚರಿಸುತ್ತಿದ್ದೇವೆ. ಇದರ ಉದ್ದೇಶವೇನೆಂದರೆ ಜನಸಾಮಾನ್ಯರಲ್ಲಿ ವಕ್ರದಂತ ಚಿಕಿತ್ಸೆಯ ಬಗ್ಗೆ ಅರಿವನ್ನು ಮೂಡಿಸುವುದು. ಈಗ ಇಂಗ್ಲೀಷ್ನಲ್ಲಿ ಹೇಳ್ತಾರೆ, ಫೇಸ್ ಇಸ್ ದ ಇಂಡೆಕ್ಸ್ ಆಫ್ ದ ಮೈಂಡ್. ಅಂದರೆ ಏನು ಹೇಳೋದಂದರೆ, ಮುಖ ಮನಸ್ಸಿನ ಕನ್ನಡಿ ಇದ್ದ ಹಾಗೆ. ಅಂದರೆ ಮುಖ ಲಕ್ಷಣಕ್ಕೆ ಬಹಳ ಮಹತ್ವವನ್ನು ಎಲ್ಲರೂ ನೀಡಿದ್ದಾರೆ. ಆದರೆ ಕೆಲವರಲ್ಲಿ ಹಲ್ಲು ಸ್ವಲ್ಪ ಉಬ್ಬಾಗಿರುವುದು, ಅಥವಾ ಹಲ್ಲು ಮುಂದಿರುವುದು, ಅಥವಾ ಹಲ್ಲು ವಾರೆ ಕೋರೆ ಇರುವುದು, ಅಥವಾ ಮೇಲಿನ ಕೆಳಗಿನ ದವಡೆ ನಡು ಸಮತೋಲನವಿರದೇ ಇರುವ ಕಾರಣದಿಂದ ಅವರ ಮುಖ ಲಕ್ಷಣ ಅಷ್ಟು ಸರಿಯಾಗಿ ಅಥವಾ ಅಷ್ಟು ಚಂದವಾಗಿ ಕಾಣೋದಿಲ್ಲ. ಹೀಗಿದ್ದವರು ಇದೇನು ನಮ್ಮ ಹಣೆ ಬರ ಹೀಗೇ ಇರಬೇಕಾ ಅಂತ ಚಿಂತೆ ಪಡುವ ಅಗತ್ಯವಿಲ್ಲ. ಹೀಗಿದ್ದಲ್ಲಿ ವಕ್ರದಂತ ವಿಭಾಗದಲ್ಲಿ ನಾವು ವಕ್ರದಂತ ಚಿಕಿತ್ಸೆಯನ್ನು ನೀಡಿದರೆ ಮುಖದ ಸಮತೋಲನವನ್ನು ಸರಿಪಡಿಸಬಹುದು. ಅದಲ್ಲದೆ ಇಂಥ ಜನರಲ್ಲಿ ಅವರ ಆತ್ಮಸ್ಥೈರ್ಯವನ್ನು ಹೆಚ್ಚಿಸಬಹುದು. ಹೀಗಾಗಿ ನಾವೇನು ಹೇಳಲು ಬಯಸುತ್ತೇವೆಂದರೆ, ಈ ಜಾಗೃತಿ ಮೂಲಕ ನಾವು ಈ ನಮ್ಮ STM ಡೆಂಟಲ್ ಕಾಲೇಜಿನಲ್ಲಿ ಲಭ್ಯವಿರುವ ವಕ್ರದಂತ ಚಿಕಿತ್ಸೆಯ ಬೇರೆ ಬೇರೆ ವಿಧಾನಗಳನ್ನು, ಅದರಿಂದಾಗುವ ಲಾಭಗಳನ್ನು ಜನರಿಗೆ ತಿಳಿಸಲು ಬಯಸುತ್ತೇವೆ. ಈ ವಕ್ರದಂತ ಚಿಕಿತ್ಸೆ, ಈ ಹೆಸರಿನಲ್ಲೇ ಅದರ ಅರ್ಥವಿದೆ, ವಕ್ರವಾಗಿರುವ ದಂತದ ಚಿಕಿತ್ಸೆ. ಅಂದರೆ ವಾರೆ ಕೋರೆ ಇರುವ ಹಲ್ಲು ಅಥವಾ ಉಬ್ಬಾಗಿರುವ ಹಲ್ಲುಗಳನ್ನು ನಾವು ಸರಿಪಡಿಸುತ್ತೇವೆ. ಇದು ನೀವು ಹದಿಹರೆಯದಲ್ಲಿ ಇರುವ ಮಕ್ಕಳಲ್ಲಿ ನೋಡಿರಬಹುದು, ಹೆಚ್ಚಾಗಿ ಹಲ್ಲಿಗೆ ತಂತಿ, ಸರಿಗೆ ಅಥವಾ ಕ್ಲಿಪ್ಪನ್ನು ಹಾಕಿಕೊಂಡಿರುತ್ತಾರೆ. ಇದರಿಂದಾಗಿ ಅವರ ಹಲ್ಲುಗಳನ್ನು ನಾವು ಸರಿಯಾದ ಸ್ಥಳಕ್ಕೆ ಸರಿಸಿದರೆ ಅವರ ಮುಖ ಲಕ್ಷಣ ಸುಧಾರಿಸುತ್ತದೆ. ಸ್ವಾಭಾವಿಕವಾಗಿ ಮುಖದಲ್ಲಿ ಹಲ್ಲು ಸರಿ ಇಲ್ಲ ಅಂದರೆ ಅವರ ಮಕ್ಕಳ ಆತ್ಮಸ್ಥೈರ್ಯ ಕಮ್ಮಿಯಾಗುತ್ತದೆ. ಹೀಗಿದ್ದಾಗ ಸರಿಯಾದ ಚಿಕಿತ್ಸೆ ಕೊಟ್ಟರೆ ಅವರ ಧೈರ್ಯ ಹೆಚ್ಚಿಸಿ ಅವರು ಜೀವನದಲ್ಲಿ ಸಾಧಿಸುವ ಎಲ್ಲ ಗುರಿಗಳನ್ನು ಸುಲಭವಾಗಿ ಮುಟ್ಟುವಂತೆ ನಾವು ಮಾಡಬಹುದು. ಇದರ ಅರ್ಥ ಬರೀ ಹದಿಹರೆಯದವರಿಗಷ್ಟೇ ನಾವು ಚಿಕಿತ್ಸೆ ಕೊಡುತ್ತೇವಂತಲ್ಲ, ವಕ್ರದಂತ ಚಿಕಿತ್ಸೆ ಎಲ್ಲ ವಯಸ್ಸಿನವರಿಗೂ ಕೊಡಬಹುದು. ಆದರೆ ಅದಕ್ಕೆ ಅನುಗುಣವಾಗುವಂತೆ ಬಾಯಿಯ ದವಡೆಯ ಸ್ನಾಯುಗಳು ಅಥವಾ ವಸಡಿ ಹಾಗೂ ಎಲುಬು ಗಟ್ಟಿಯಾಗಿರಬೇಕು. ಹೀಗಿದ್ದಲ್ಲಿ ನಾವು ಯಾವುದೇ ವಯಸ್ಸಿನವರಿಗೂ ಕೂಡ ವಕ್ರದಂತ ಚಿಕಿತ್ಸೆಯನ್ನು ನೀಡಬಹುದು. ಎರಡನೇದಾಗಿ, ವಕ್ರದಂತ ಚಿಕಿತ್ಸೆ ಬರೇ ಹಲ್ಲುಗಳ ಸ್ಥಳಾಂತರ ಅಥವಾ ಹಲ್ಲುಗಳ ಪೊಸಿಷನ್ ಸರಿ ಮಾಡೋದಕ್ಕೆ ಸೀಮಿತವಾಗಿಲ್ಲ. ವಕ್ರದಂತ ಚಿಕಿತ್ಸೆಯ ಮೂಲಕ ನಾವು ಬೆಳೆಯುವ ಮಕ್ಕಳಲ್ಲಿ, ಅಂದರೆ ಇನ್ನೂ ಕಂಪ್ಲೀಟ್ ಗ್ರೋತ್ ಆಗಲಾರದವರಲ್ಲಿ, ದವಡೆಯ ಪೊಸಿಷನ್ಗಳನ್ನು ಕೂಡ ಚೇಂಜ್ ಮಾಡಬಹುದು. ಅಂದರೆ ಮೇಲಿನ ದವಡೆ ಹಾಗೂ ಕೆಳಗಿನ ದವಡೆ ಒಂದೇ ಲೈನ್ ಅಥವಾ ಸಮತೋಲನದಲ್ಲಿ ಇಲ್ಲದಾಗ ಅದನ್ನು ಸರಿಪಡಿಸಬಹುದು. ಇದಲ್ಲದೆ ವಯಸ್ಕರರಲ್ಲಿ, ಅಂದರೆ ಗ್ರೋತ್ ಕಂಪ್ಲೀಟ್ ಆದಲ್ಲಿ, ಮೇಲಿನ ಹಾಗೂ ಕೆಳಗಿನ ದವಡೆ ನಡು ಸಮತೋಲನವಿಲ್ಲದಾಗ ವಕ್ರದಂತ ಚಿಕಿತ್ಸೆ ಜೊತೆಗೆ ಶಸ್ತ್ರಚಿಕಿತ್ಸೆಯನ್ನು ಮಾಡಿದರೆ ಅವರ ಮುಖದ ಬ್ಯಾಲೆನ್ಸ್ ಅಥವಾ ಮುಖ ಲಕ್ಷಣಗಳನ್ನು ಸುಧಾರಿಸಬಹುದು. ಮೂರನೇದಾಗಿ, ಸೀಳು ತುಟಿ ಹಾಗೂ ಸೀಳು ಅಂಗಳ ಇರುವ ಮಕ್ಕಳಲ್ಲಿ ವಕ್ರದಂತ ಚಿಕಿತ್ಸೆಯ ಬಹಳಷ್ಟು ಲಾಭಗಳಿವೆ. ಶಸ್ತ್ರಚಿಕಿತ್ಸೆ ಒಂದಿಗೆ ಇವರಿಗೆ ನಾವು ಸರಿಯಾದ ಚಿಕಿತ್ಸೆ ಕೊಟ್ಟರೆ ಅವರ ಜೀವನ ಶೈಲಿ ಹಾಗೂ ಅವರ ಮುಖ ಲಕ್ಷಣಗಳಲ್ಲಿ ಬಹಳಷ್ಟು ಸುಧಾರಣೆಗಳನ್ನು ನಾವು ತರಬಹುದು. ವಕ್ರದಂತ ಚಿಕಿತ್ಸೆ ಕುರಿತಂಗ ಡಾಕ್ಟರು ಅನೇಕ ವಿಷಯಗಳನ್ನ ತಿಳಿಸಿದ್ರಲ್ಲ ಕೇಳುಗರೆ, ಈಗ ನೀವು ನಮ್ಗ ನಿಮ್ಮ ಪ್ರಶ್ನೆಗಳನ್ನ ಕೇಳಬಹುದು ಡಾಕ್ಟರ್ ಅವ್ರಿಗೆ. ದೂರವಾಣಿ ಸಂಖ್ಯೆಗಳು 0836 ಇದು ಕೋಡ್ ಸಂಖ್ಯೆ, 244-3414, 244-3415 ಹಾಗೂ 244-3416 ಇವು ನಮ್ಮ ಫೋನ್ ನಂಬರ್ಗಳು. ಈಗ ಮೊದಲನೇ ಕರೆ ಯಾವುದು ಅಂತ ಹೇಳಿ ನೋಡ್ಬಿಡೋಣ. ಹಲೋ, ಹಲೋ, ನಾವು ಇಲ್ಲಿ ರಾಯಬಾಗದಿಂದ ಭೀಮರಾವ್ ಕುಕ್ಕಟ್ಟೆ ಮಾತಾಡಿದ್ರಿ. ಹೇಳ್ರಿ ಭೀಮರಾವ್ ಅವ್ರ, ಏನ್ ಪ್ರಶ್ನೆ ಕೇಳ್ರಿ ಡಾಕ್ಟರ್ಗೆ. ನಮ್ಮಲ್ಲಿ 8 ವರ್ಷದ ಒಂದು ಮೊಮ್ಮಗ ಐತ್ರಿ, ಅವ್ನು ಚಾಕ್ಲೇಟ್ ತಿಂದ ಮುಂದಿನ 4 ತಂದು ಪೂರ್ತಿ ಎಲ್ಲ ಬೆಡ್ಗೆಣಸಿ ಎಲ್ಲ ಉಳ್ಕಾಯಿ ಬಿಡಿದವ್ರಿ. ಹಾ ಭೀಮರಾವ್ ಅವರೇ, ಇದು ವಕ್ರದಂತಕ್ಕೆ ಸಂಬಂಧಪಟ್ಟದ್ದು ಪ್ರಶ್ನೆ ಅಲ್ಲ, ಆದರೆ ನಾನು ವಕ್ರದಂತ ಚಿಕಿತ್ಸಕನೊಟ್ಟಿಗೆ ದಂತವೈದ್ಯನೂ ಹೌದು, ಹಾಗಾಗಿ ಈ ಪ್ರಶ್ನೆಗೆ ಉತ್ತರವನ್ನು ಕೊಡ್ತೇನೆ. ಮಕ್ಕಳು ಚಾಕ್ಲೇಟ್ ತಿಂದರೆ ಹಲ್ಲು ಹುಳುಕಾಗ್ತಾವೆ ಅಂತ ನಿಮಗೂ ತಿಳಿದಿದೆ, ಆದರೆ ಮಕ್ಕಳಿಗೆ ಚಾಕ್ಲೇಟ್ ತಿನ್ನಬೇಡ್ರಿ ಅಂದರೆ ಅವರು ಕೇಳೋದಿಲ್ಲ. ಹಾಗಾಗಿ ನಾವು ಸಾರ್ವಜನಿಕರು ಏನು ಮಾಡಬೇಕಂದ್ರೆ, ಯಾವುದೇ ಮಗು ಅಥವಾ ಯಾರೇ ಚಾಕ್ಲೇಟ್ ತಿಂದಲ್ಲಿ ಅವರ ಬಾಯನ್ನು ಸ್ವಚ್ಛ ಬಿಡಬೇಕು. ಅಂದರೆ ಅವರು ಮಲಗೂ ಮೊದಲು ಒಮ್ಮೆ ಹಲ್ಲು ಉಜ್ಜಬೇಕು, ದಿನಕ್ಕೆ 2 ಸಲ ಎಲ್ಲರೂ ಹಲ್ಲು ಉಜ್ಜಬೇಕು ರೀ, ಬೆಳಗ್ಗೆ ಒಮ್ಮೆ ರಾತ್ರಿ ಒಮ್ಮೆ. ಅದಲ್ಲದೆ ಈಗ 8 ವರ್ಷಕ್ಕೆ ಮುಂದಿನ ಹಲ್ಲು ಹುಳುಕಾಗ್ಯಾವಂದರೆ ಕೆಲವೊಮ್ಮೆ ಹಾಲಲ್ಲಿ ಹುಳುಕಾಗಿದ್ದರೆ ಬಿದ್ದು ಹೊಸ ಹಲ್ಲು ಬರ್ತವೆ. ಆದರೆ 8 ವರ್ಷದ ವಯಸ್ಸಿಗೆ ಮುಂದಿನ 4 ಹಲ್ಲುಗಳು ಪರ್ಮನೆಂಟ್ ಹಲ್ಲು, ಅಂದರೆ ಶಾಶ್ವತ ಹಲ್ಲುಗಳು. ಹಾಗಾಗಿ ಅವುಗಳಿಗೆ ಹುಳುಕಾದರೆ ಅವು ಮತ್ತೆ ಬಿದ್ದು ಬರುವುದಿಲ್ಲ. ಆ ಕಾರಣಕ್ಕೆ ನೀವು STM ಡೆಂಟಲ್ ಕಾಲೇಜ್ ಅಥವಾ STM ಡೆಂಟಲ್ ಕಾಲೇಜ್ ದಂತ STM ಕಾಲೇಜಿಗೆ ಹೋಗಿ ಅಲ್ಲಿ ಮುಂದಿನ ಹಲ್ಲಿಗೆ ಏನು ಅವಶ್ಯಕತೆ ಬೀಳುವಂಥ ಫಿಲ್ಲಿಂಗ್ಗಳನ್ನು ಮಾಡಿಸ್ಬೇಕು. ಯಾಕಂದರೆ ಇದು ಬಿದ್ದು ಬರುವ ಹಲ್ಲು ಅಲ್ಲ, 6 ವರ್ಷದಕ್ಕಿಂತ ಮೊದಲು ಮುಂದಿನ ಹಲ್ಲು ಹುಳುಕಾದರೆ ಅವು ಬಿದ್ದು ಬರ್ತವೆ, 7-8 ವರ್ಷಕ್ಕೆ ಬಂದಂಥ ಹಲ್ಲು ಹುಳುಕಾಗಿದ್ದರೆ ಅವು ಬಿದ್ದು ಬರುವುದಿಲ್ಲ. ಹಾಗಾಗಿ ಈಗ ತ್ವರಿತವಾಗಿ ಚಿಕಿತ್ಸೆಯನ್ನು ತೆಗೆದುಕೊಂಡ್ರೆ ಹುಳುಕು ಜಾಸ್ತಿ ಆಗೋದಿಲ್ಲ. ಹಾಂ, ಧನ್ಯವಾದಗಳು. ಮುಂದಿನ ಕರೆ ನೋಡೋಣ. ಹಲೋ, ನಮಸ್ತೆ. ಹಲೋ, ಹೇಳಿ. ಇವ್ರಿ, ನಮಗೆ ಹಲ್ಲ ಒಸಳಿ ಬರೋಬರೇ ಮುಳುಗೈತ್ರಿ. ಅದಕ್ಕೆ ಏನ್ ಮಾಡ್ಬೇಕ್ರಿ? ಅಲ್ಲ, ಒಸಳಿ ಹತ್ರ ಏನಾಗೈತಂದ್ರಿ? ಒಸಳಿ ಹಲ್ರಿ ಮುರ್ದೈತ್ರಿ. ಮುರ್ದೈತಾ? ವಯಸ್ಸ 65 ಆಗ್ಯಾವ್ರಿ. ಅಲ್ಲ, ನಿಮ್ಮ ಒಸಡಿ ಹಲ್ಲು ದೌಡೆ ಹಲ್ಲು ಅಂದ್ರೆ, ಒಸಡಿ ಹಲ್ಲು ಅಂದ್ರೆ ದೌಡೆ ಹಲ್ಲು ಅಂತಂತಾವೆ ನಾವು. ದೌಡೆ ಹಲ್ಲು ಮುರಿದೈತಂದ್ರೆ ನಿಮ್ಮ ಎಲುಬು ಗಟ್ಟಿ ಅಥವಾ ಗಟ್ಟಿ ಹಲ್ಲು ಅಲ್ಲಾಡ್ತಾ ಇಲ್ಲ ಅಂದರೆ ಅದಕ್ಕೆ ಕ್ಯಾಪ್ ಅಂತ ಹಾಕಕ್ಕೆ ಬರ್ತದ್ರಿ. ಅದನ್ನು ಹಾಕ್ಸಿದ್ರೆ ನಿಮ್ಗೆ ಊಟಕ್ಕೂ ಪ್ರಯೋಜನ ಆಗ್ತದೆ. ಅದಕ್ಕೆ ಒಂದು ಎಕ್ಸ್ರೇ ಅಂತ ತೆಗೆದು ಮುಂದೆ ಕ್ಯಾಪನ್ನು ಅಳವಡಿಸ್ತಾರೆ ರೀ. ಈ ಚಿಕಿತ್ಸೆ ನೀವು ಆದಷ್ಟು ಬೇಗ ತೆಗೆದುಕೊಳ್ಳಿ, ಇಲ್ಲ ಮುಂದೆ ಹಲ್ಲು ನೋವು ಬರೋದು ಅಥವಾ ಒಸಡಿಯಲ್ಲಿ ಕೀವಾಗೋದು ಬಾವು ಬರುವ ಚಾನ್ಸ್ ಇರ್ತದೆ. ಆದಷ್ಟು ಬೇಗ ಚಿಕಿತ್ಸೆಯನ್ನು ಪಡೆದುಕೊಂಡ್ರೆ, ಈಗ ವಯಸ್ಸಾದಂಗೆ ಹಲ್ಲು ಹೋಗ್ಬೇಕಂತೇನಿಲ್ಲರಿ, ವಯಸ್ಸಾದರೂ ಹಲ್ಲು ಇರಬಹುದು. ನೀವು ಸರಿಯಾಗಿ ನೋಡಿಕೊಂಡ್ರೆ ಕೊನೆಯವರೆಗೂ ಹಲ್ಲು ಉಳಿಸ್ಕೋಬೋದು ರೀ. ಧನ್ಯವಾದ. ಅಲ್ರಿ ಸರ್. ಹಾಂ, ಹೇಳ್ರಿ. ಈಗ ಅದ ಒಸಳಿ ಬರಬರಿಂದ ಮುರ್ದೈತಿ, ಕ್ಯಾಪ್ ಹಾಕಲಕ್ಕೆ ಬರ್ಬೋದ್ರಿ? ಅಲ್ಲ, ಹಂಗಿದ್ರೆ ತೆಗೆಸಿ ಬೇರೆ ಹಲ್ಲು ಹಾಕಿಸ್ಕೋಬೋದ್ರಿ. ಅಲ್ಲ, ಅದು ತೆಗಿತಾರ್ರಿ, ನೀವು ನೀವು ತೆಕ್ಕೊಳಕ್ ಬರುದಿಲ್ಲ, ನಾವು ಡಾಕ್ಟರ್ ತೆಗಿತೇವ್ರಿ. ಒಸಡಿ ಒಳಗೆ ಎಲುಬಿನ ಒಳಗೆ ಬೇರ್ ಇರ್ತೈತ್ರಿ, ಆ ಬೇರನ್ನು ತೆಗೆದು ಅಲ್ಲಿ ಹೊಸ ಹಲ್ಲು ಹಾಕಕ್ ಬರ್ತೈತಿ. ಬೇರ್ ಅಲ್ಲೇ ಇದ್ದಂಗೆ ಹಾಕಕ್ ಬರುದಿಲ್ಲ. ಹಾ, ಬೇರ್ ಅಲ್ಲಿ ಇತ್ತಂದ್ರೆ ಕೀವ್ ಆಗ್ತೈತ್ರಿ. ಅದಕ್ಕೆ ನಮಸ್ಕಾರ. ಹಲೋ. ಹಾ, ಹಲೋ, ನಮಸ್ತೆ. ಹಲೋ ಹಲೋ, ಹೇಳಿ, ಯಾರು ಮಾತಾಡೋದು? ನಮಸ್ಕಾರ ಮೇಡಮ್. ನಮಸ್ಕಾರ, ಹೇಳ್ರಿ, ಎಲ್ಲಿಂದ ಮಾತಾಡ್ತಿದ್ದೀರಿ? ನಾವು ಕುಂದಗೋ ತಾಲೂಕು ಯಲವಾಳದಿಂದ ಮಾತಾಡೋದು ಮೇಡಮ್. ಹೆಸರು? ಡಾಕ್ಟರ್ ಕೇಳ್ತಾ ಇದ್ದಾರ ಸರ್. ನಮ್ದು ಏನಾಗ್ಬಿಟ್ಟಿದೆ ಅಂದ್ರೆ, ನಾನು ಸ್ವಲ್ಪ ವಯಸ್ಸಲ್ಲಿ ಇದ್ದಾಗ ಅದು ನಾನು ಬೈಕ್ ಮೇಲೆ ಬಿದ್ದಿದ್ದೆ ಕಾಲೇಜಿಗೆ ಹೋಗುವಾಗ. ಅದು ಮುಂದಿನ ಹಲ್ಲು ಒಂದು ಮುಂದಿನ ಹಲ್ ಕಡೆ ಎಡಗಡೆ ಸೈಡ್ ಅದು ಅರ್ಧ ಕಟ್ ಆಗಿದೆ, ಅರ್ಧ ಕಟ್ ಆಗಿದೆ. ಅದು ಕೆಳಗಡೆ ಒಸಡಿ ಹಚ್ಚಿ ಇದೆ ಸರ್. ಅದು ಅದೇನಾಗ್ಬಿಟ್ಟಿದೆ, 6 ತಿಂಗಳಿಗೊಮ್ಮೆ 8 ತಿಂಗಳಿಗೊಮ್ಮೆ ಸ್ವಲ್ಪ ನೋವು ಬರ ಹೊಂತಿದೆ. ಸರಿಗ ಹಲ್ಲು ಸ್ವಲ್ಪ ಉಳಿದಿದ್ರೆ ಅದಕ್ಕೆ ಮುಂದೆ ಕ್ಯಾಪ್ ಅಳವಡಿಸಕ್ ಬರ್ತೈತಿ. ಆದ್ರೆ ನೀವು ಹೇಳಿದಂಗೆ ಒಸಡಿಗೆ ಹಚ್ಚೇ ಮುರಿದಿದ್ರೆ, ಈಗಾಗಲೇ ನಾ ಹೇಳಿದಂತೆ ಆ ಹಲ್ಲಿನ ಬೇರನ್ನು ತೆಗೆದು ಹತ್ತಿರದ ಹಲ್ಲಿನ ಸಪೋರ್ಟ್ ತಗೊಂಡು ಫಿಕ್ಸ್ ಅಲ್ಲಿ ಹಾಕಕ್ ಬರ್ತದೆ. ಇಲ್ಲಾಂದ್ರೆ ಈಗ ಲೇಟೆಸ್ಟ್ ಅಂದ್ರೆ ಹಲ್ಲಿನ ಒಳಗೆ ಎಲುಬಿನ ಒಳಗೆ ಸ್ಕ್ರೂ ಹಾಕಿ ಇಂಪ್ಲಾಂಟ್ ಅಂತ ಹಾಕಿ ಹಲ್ಲು ಹಾಕಕ್ಕೂ ಬರ್ತದ್ರಿ. ನೀವು ಮುಂದಿನ ಹಲ್ಲು ಹಾಕಿಸ್ಕೊಳ್ಳಿಲ್ಲ ಅಂದ್ರೆ ನಿಮ್ಗೆ ಉಚ್ಚಾರಣೆಗೂ ತೊಂದರೆ ಆಗ್ತದೆ, ನೋಡಕ್ಕೂ ಚಂದ ಕಾಣೋದಿಲ್ಲ. ಅದಕ್ಕೆ ಆದಷ್ಟು ಬೇಗ ಅದ್ರ ಬೇರೆ ತೆಗೆದು ಅಲ್ಲಿ ಬೇರೆ ಹಲ್ಲು ಹಾಕಿಸ್ಕೊರಿ, ಚಂದ ಆಗ್ತೈತಿ ಮತ್ತೆ ನಿಮ್ಗೆ ಮಾತಾಡೋಕ್ಕೂ ಚಲೋ ಆಗ್ತೈತಿ. ಅದನ್ನ ತೆಗಿಯಬೇಕ್ರಿ. ಇದು ಈ ತಪ್ಪಭಿಪ್ರಾಯ ಇಟ್ಕೋಬೇಡ್ರಿ. ಹಲ್ಲು ತೆಗೆದ್ರೆ ಬೇರೆ ಯಾವ ಅಂಗಾಂಗಗಳಿಗೂ ತೊಂದರೆ ಇಲ್ಲ. ಹಲ್ಲು ಇದ್ರೆ ಊಟಕ್ಕೆ ಚಲೋ, ನೋಡಕ್ ಚಲೋ. ಆದ್ರೆ ಹಲ್ಲು ಕೆಟ್ಟು ನಿಮಗೆ ಬೇರೆ ತೊಂದರೆ ಕೊಡ್ತಾ ಇದ್ರೆ, ಅದನ್ನ ಸರಿ ಮಾಡಕ್ ಬರುವುದಿಲ್ಲ ಅಂತಿದ್ದಾಗ ನಾವು ಹಲ್ಲು ತೆಗಿಬೇಕಾಗ್ತೈತಿ. ಮತ್ತು ವೈಜ್ಞಾನಿಕವಾಗಿ ಸರಿಯಾಗಿ ದಂತ ವೈದ್ಯರು ಹಲ್ಲು ತೆಗೆದಲ್ಲಿ ಯಾವುದೇ ಥರದ ತೊಂದರೆ ಆಗೋದಿಲ್ಲ. ಅದಕ್ಕೆ ಬೇಕಾಗುವಂಥ ಔಷಧಿಗಳನ್ನು ಕೊಟ್ಟು ತೆಗಿತೇವೆ, ಹಂಗಾಗಿ ಏನೂ ತೊಂದರೆ ಆಗೋದಿಲ್ಲ. ಈ ಜನರಲ್ಲಿ ಒಂದು ಮೂಢನಂಬಿಕೆ ಏನಿರ್ತದೆ ಅಂದ್ರೆ ಹಲ್ಲು ತೆಗೆದ್ರೆ ಕಣ್ಣಿಗೆ ಪೆಟ್ಟು ಬೀಳ್ತದೆ, ಹಂಗೇನು ಇರುವುದಿಲ್ಲ ರೀ. ಹಲ್ಲು ಇದ್ರೆ ಚಲೋ, ಅವುಗಳನ್ನು ಚೆಂದಾಗಿ ನೋಡ್ಕೋಬೇಕು, ಅವುಗಳನ್ನು ಕಾಪಾಡಬೇಕು. ಆದರೆ ಅದರಿಂದಾಗಿ ತೊಂದರೆ ಆಗ್ತಾ ಇದ್ದು ಅದನ್ನು ಸರಿ ಮಾಡ್ಸೋಕ್ಕೆ ಬರುವುದಿಲ್ಲ ಅಂದರೆ ತೆಗೆದ್ರೆ ಯಾವುದೇ ಅಪಾಯ ಇಲ್ಲ. ತೆಗೆದ ಮುಂದೆ ಅದಕ್ಕೆ ಯಾವ ಚಿಕಿತ್ಸೆ ಬೇಕು ಅದನ್ನು ಮಾಡ್ಸಕ್ಕೆ ಬರ್ತದ್ರಿ. ಏ, ಹೆದರ್ಬೇಡ್ರಿ, ಹಂಗೇನು ಆಗೋದಿಲ್ಲ. ಹಲ್ಲು ತೆಗೆದು ಎಷ್ಟೋ ಜನ ನೀವು ನೋಡಿದ ಫಿಲ್ಮ್ ಸ್ಟಾರ್ಗಳಿಗೆ ಬಾಯಾಗ ಹಲ್ಲಿಲ್ಲರಿ. ಈಗ ಅಮಿತಾಬ್ ಬಚ್ಚನ್ ಅವರೆಲ್ಲ ಇಷ್ಟು ವಯಸ್ಸಾಗಿತ್ತಲ್ಲ, ಖರೆ ಹಲ್ಲೋ ಅಲ್ಲೋ ಗೊತ್ತಿಲ್ಲವು, ಆದ್ರೆ ಅಷ್ಟು ಚಂದ ಕಾಣ್ತಿತ್ತು ನೋಡ್ರಿ, ಹಾಕ್ಸಿದ ಹಲ್ಲು ಇರ್ತಾವ್ರಿ. ಮುಂದಿನ ಕರೆಯನ್ನ ನೋಡ್ಬಿಡೋಣ. ಹಲೋ, ನಮಸ್ತೆ. ನಮಸ್ಕಾರ ಸರ್. ನಮಸ್ಕಾರ, ಹೇಳ್ರಿ. ನಾ ವಿರುಂಗೋಡ ಪಾಟೀಲ್ ಮೇಡಮ್. ಹೇಳ್ರಿ ವಿರುಂಗೋಡ್ರೆ, ಕೇಳ್ತಾ ಇದಾರೆ ಸರ್. ಈಗ ಬಹಳಷ್ಟು ಜನ ಹಿಂದಕ್ಕೊಂದ್ಸಲ ಕೇಳಿದ್ದೆ, ಅದ್ರ ಬಗ್ಗೆ ಸ್ವಲ್ಪ ಎಕ್ಸ್ಪ್ಲೇನ್. ಈಗ ಇನ್ನೊಂದ್ಸಲ ಸ್ವಲ್ಪ ಈಗ ರಿಫ್ರೆಶ್ ಮಾಡೋದಂತಂದ್ರೆ, ಇದು ಈಗ ಬುದ್ಧಿ ಹಾಲ್ ಬಗ್ಗೆ ಬಹಳ ಮಾತಾಡ್ತಾರೆ ಸರ್. ಅದು ಅಂದ್ರೆ ಇದು ತಗಸ್ಬೇಕೋ ಬೇಡ ತಗಸ್ಬೇಕೋ ಬೇಡ, ಅದು ಮೂಲೆಯಲ್ಲಿ ಹೆಚ್ಚು ಬೆಂದು ಪೇನ್ ಆಗಿ ಉದ್ದ ಬಂದ್ರೆ ತಗಸ್ಬೇಕು ಅಥವಾ ಅದಕ್ಕೆ ಏನ್ ಸಂಬಂಧ? ಸ್ವಲ್ಪ ವೀರಣಗೌಡ ಪಾಟೀಲ್ ಅವರು ಬಹಳ ಚಲೋ ಕ್ವಶನ್ ಕೇಳಿರಿ. ಈಗ ನಮ್ಮ ಹಲ್ಲುಗಳೇನದಾವಲ್ಲ ಆದಿಮಾನವ ಕಾಲದಿಂದ ಒಂದೇ ತರದಾಗ ಅದಾವ. ಮೊದಲಿನ ಕಾಲದಾಗ ಹಲ್ಲು ಸವಿತಿದ್ವು, ಒಂದಕ್ಕೊಂದು ತಿಕ್ಕಿ ಬುದ್ಧಿ ಹಲ್ಲು ಆರಾಮಾಗಿ ಬರ್ತಿತ್ರಿ. ಈಗ ನಾವು ಸರಿಯಾಗಿ ಬೇಯಿಸಿದಂತ ಪ್ಯಾಕ್ಡ್ ಫುಡ್ ತಿಂತೇವಲ್ಲ, ಹಂಗಾಗಿ ಹಲ್ಲು ಅಷ್ಟು ಸವಿಯುವುದಿಲ್ಲ. ಹಂಗಾಗಿ ಕಡೆಗೆ ಬರುವ ಬುದ್ಧಿ ಹಲ್ಲು ಅಂದ್ರೆ 18 ವರ್ಷಕ್ಕೆ ಬರುವಂತ ಹಲ್ಲು ಸ್ಥಳವಿಲ್ಲದೆ ಅಲ್ಲಿ ಸಿಕ್ಕೊಂಡ್ಬಿಡ್ತದ್ರಿ. ಅಲ್ಲಿ ಜಾಗ ಇಲ್ಲದೆ ಈಗ ಲಾಸ್ಟ್ ಪ್ಯಾಸೆಂಜರ್ ಬಸ್ದಾಗ ಅದಂಗೆ ಆಕೈತ್ರಿ. ಹಂಗಿದ್ದಾಗ ಜಾಗ ಇಲ್ಲ ಅಂದ್ಕೂಡಲೆ ಅದ್ರೊಳಗೆ ಹೋಗಿ ಊಟ ಸಿಕ್ಕೊಳ್ಳೋದು ತೊಂದರೆ ಆಗ್ತೈತಿ. ಹಂಗೆ ತೊಂದರೆ ಕೊಟ್ಟಲ್ಲಿ ಕೊನೆ ಹಲ್ಲು ತೆಗಿಬೇಕಾಗ್ತೈತಿ. ಬುದ್ಧಿ ಹಲ್ಲಂತ ಹೆಸರು ಅಷ್ಟೇ ರೀ, ಯಾಕಂದ್ರೆ ಅದು 18 ವರ್ಷಕ್ಕೆ ಬರ್ತದೆ. ಆದ್ರೆ ಅದಕ್ಕೇನು ಬುದ್ಧಿಗೆ ಬ್ರೇನಿಗೇನು ಸಂಬಂಧ ಇಲ್ಲ ರೀ, ತೊಂದರೆ ಕೊಟ್ಟರೆ ಹಲ್ಲು ತೆಗಿಸ್ಬೋದು ಸರ್. ಓಕೆ, ಆಮೇಲೆ ಇನ್ನೊಂದು ಚಿಕ್ಕ ಪ್ರಶ್ನೆ ಸರ್. ಈಗ ಒಬ್ಬ ಮನುಷ್ಯ ಕಾಮನ್ ಆಗಿ 2 ಸಲ ಬ್ರಷ್ ಮಾಡೋದಂತೂ ಒಂದ್ ಕಡೆ ಆಯ್ತು ಸರ್. ಈಗ ಒಟ್ಟಾರೆ ಎಷ್ಟು ನಿಮಿಷದಲ್ಲಿ ಅವನಿಗೆ ಟಂಗ್ ಕ್ಲೀನ್ ಹಿಡ್ಕೊಂಡು ಎಷ್ಟು ನಿಮಿಷದಲ್ಲಿ? 2 ನಿಮಿಷ ಸರ್, ಬ್ರಷ್ ಮಾಡಬೇಕಾದ ಅವಧಿ 2 ನಿಮಿಷ. ಹಲ್ಲಿಗೆ ಶಕ್ತಿ ಹಾಕಿ ತಿಕ್ಕುದು ಬೇಡ, ರಿಪೀಟೆಡ್ ಮೋಷನ್ ಅಂದ್ರೆ ಮತ್ತೆ ಮತ್ತೆ ಒಂದೇ ಕಡೆ 20 ಸಲ ತಿಕ್ಕಬೇಕ್ರಿ. ಗಟ್ಟಿ ಒತ್ತಿ ತಿಕ್ಕಬಾರ್ದು, ಯಾಕಂದ್ರೆ ಒತ್ತಿ ತಿಕ್ಕಿದ್ರೆ ಹಲ್ಲು ಸವಿತಾವ್ರಿ. ಮೃದುವಾದ ಬ್ರಷ್, ಸಾಫ್ಟ್ ಬ್ರಷ್ ಉಪಯೋಗಿಸಿ ಹಲ್ಲಿನ ಎಲ್ಲ ಭಾಗಗಳನ್ನು, ಮುಂದಿನ ಭಾಗ, ನಾಲಿಗೆ ಬದಿ ಭಾಗ, ತಿನ್ನೋ ಭಾಗ, ನಾಲಿಗೆ, ಎಲ್ಲ ಕಡೆ 2 ನಿಮಿಷದಲ್ಲಿ ತಿಕ್ಕಬೇಕು. ಅದಲ್ಲದೆ ಏನಾದ್ರು ಊಟ ಉಪಹಾರ ತಗೊಂಡಾಗ ನೀರು ತಗೊಂಡು ಬಾಯಿ ಮುಕ್ಕಳಿಸ್ಬೇಕು. ಹಂಗಾಗಿ ಎಲ್ಲಿಯೂ ಊಟದ ಅಗಳ ಸಿಕ್ಕೊಳ್ಳೋದಿಲ್ಲ, ಯಾವ ಹಲ್ಲು ಹಾಳಾಗೋದಿಲ್ಲ. ಆಯ್ತು ಸರ್, ಥ್ಯಾಂಕ್ ಯು ಸರ್. ಕೇಳುಗರಿ, ವಕ್ರದಂತ ಚಿಕಿತ್ಸೆ ಕುರಿತಂಗ ಇವತ್ತಿನ ಎಸ್ ಡಿ ಎಂ ಡಾಕ್ಟರ್ ಕಾರ್ಯಕ್ರಮ ನಡೀತಾ ಇದೆ. ಮುಂದಿನ ಕರೆ ಯಾರ್ದು ಅಂತ ಹೇಳಿ ನೋಡೋಣ. ಹಲೋ, ನಮಸ್ತೆ. ನಮಸ್ತೆ, ಹೇಳಿ. ನಾನು ವಿಜಯಪುರ ಜಿಲ್ಲೆ ಬಬಲೇಶ್ವರ ತಾಲೂಕಿಂದ ಸುತ್ತಗುಂಡಿಯಿಂದ ವೆಂಕಣ್ಣ ಅಂತ ಅಂತ್ರಿ. ಹೇಳ್ರಿ ವೆಂಕಣ್ಣ. ಈಗ ಹಲ್ಲು ಹುಳಕ್ ಆಗ್ತಾವಲ್ಲ ಡಾಕ್ಟರ್, ಹುಳ ಹೆಂಗ್ ಹುಡ್ತಾವು, ಹೆಂಗ ಅದು ಹುಳಕ್ ಹತ್ತೈತಿ, ಇದ್ರ ಬಗ್ಗೆ ಮಾಹಿತಿ ಬೇಕಾಗಿ. ವೆಂಕಣ್ಣ ಅವರೇ, ಇದು ಬಹಳ ಸಹಜ ಪ್ರಶ್ನೆ ರೀ. ಹುಳ ಅಂದ್ರೆ ಕಾಣುವಂತ ಹುಳ ಅಲ್ಲ, ಕ್ರಿಮಿ, ಅದು ಸೂಕ್ಷ್ಮ ಜೀವಿ ಅಂತೇವೆ ನಾವು, ಮೈಕ್ರೋಸ್ಕೋಪಿಕ್ ಆರ್ಗ್ಯಾನಿಸಮ್. ಹಲ್ಲಲ್ಲಿ ಹುಳ ಆಗಕ್ಕೆ 3 ವಸ್ತುಗಳು ಬೇಕು. ಒಂದು, ಅಲ್ಲಿ ಸಿಕ್ಕೊಂಡಂತ ಊಟದ ಅಗಳು, ಅಂದ್ರೆ ಅಲ್ಲಿ ಅದಕ್ಕೆ ಅಲ್ಲಿ ಹುಳ ಬೆಳೆಯಕ್ಕೆ ಊಟದ ಅಗಳು ಬೇಕ್ರಿ. ನಾವು ತಿಂದಂತ ಸಿಹಿ ವಸ್ತುಗಳು ಅಥವಾ ಅಕ್ಕಿ ವಸ್ತು, ಅದು ಕಾರ್ಬೋಹೈಡ್ರೇಟ್ ಅಂತೆ, ಊಟದ ಅಗಳು. ಎರಡನೇದಾಗಿ ಅಲ್ಲಿ ಕ್ರಿಮಿಗಳು, ಅವು ಕಾಣೋದಿಲ್ಲ, ಆದ್ರೆ ಆ ಊಟದ ಅಗಳ ಮೇಲೆ ಅವು ಕ್ರಿಮಿಗಳು ಬೆಳೀತಾವೆ. ಮೂರನೇದಾಗಿ ಅಲ್ಲಿ ಹಲ್ಲಿನ ಮೇಲಿರುವಂಥ ಸರ್ಫೇಸ್, ಅಂಟ್ಕೊಳ್ಳುವಂಥ ಹೋಸ್ಟ್ ಫ್ಯಾಕ್ಟರ್ ಅಂತೇವೆ. ಇವು ಮೂರೂ ಕೂಡಿದಾಗ ಅಂದ್ರೆ ಊಟದ ಅಗಳಲ್ಲಿ ಸಿಕ್ಕೋಬೇಕು, ಬಾಯಾಗ ಕ್ರಿಮಿಕೀಟಗಳು ಬರಬೇಕು, ಆವಾಗ ಅದು ಒಂಥರದ ಆ್ಯಸಿಡ್ ಪ್ರೊಡ್ಯೂಸ್ ಮಾಡ್ತದೆ ರೀ. ಆ ಆ್ಯಸಿಡ್ ಪ್ರೊಡ್ಯೂಸ್ ಮಾಡಿದ ಕೂಡಲೇ ಹಲ್ಲು ಕರಗ್ಲಿಕ್ಕೆ ಶುರುವಾಗ್ತದೆ, ಸಣ್ಣಕ್ಕೆ ಕರಗ್ಲಿಕ್ಕೆ ಶುರುವಾಗ್ತದೆ. ಆವಾಗ ಅದನ್ನು ನಾವು ಹುಳುಕು ಹಲ್ಲು ಅಂತ ಹೇಳ್ತೇವೆ. ಮೊದಲೇ ಹುಳುಕಾದಾಗ ಹಲ್ಲು ನೋವು ಬರೋದಿಲ್ಲ ರೀ, ಸಣ್ಣಕ್ಕೆ ಊಟ ಸಿಕ್ಕೊಳಕ್ಕೆ ಶುರು ಆಗ್ತೈತಿ ಅಥವಾ ಕಪ್ಪು ಚುಕ್ಕಿ ಕಾಣ್ತೈತ್ರಿ. ಮುಂದೆ ಇದೇ ಜಾಸ್ತಿಯಾಗಿ ಹಲ್ಲಿನ ಮೃದು ಭಾಗಕ್ಕೆ ಹೋದಾಗ ನೋವು ಬರ್ತದೆ. ಹಾಗಾಗಿ ನಾವು ಹಲ್ಲು ಹುಳುಕು ಆಗಬಾರ್ದಂದ್ರೆ ಏನು ಮಾಡಬೇಕಂದ್ರೆ, ಬಾಯಲ್ಲಿ ಊಟದ ಅಗಳು ಸಿಕ್ಕೊಳ್ಳದೇ ಇರುವ ಹಂಗೆ ನೋಡಬೇಕು. ಇದಕ್ಕೆ ಬ್ರಷಿಂಗ್ ಹಾಗೂ ಬಾಯಿ ಮುಕ್ಕಳಿಸೋದು ಒಂದೇ ಸೊಲ್ಯೂಷನ್. ಇದಕ್ಕೆ ಯಾವುದೇ ಥರದ ಔಷಧಿ ಆಗಲಿ ಮದ್ದಾಗಲಿ ಉಪಯೋಗ ಆಗೋದಿಲ್ಲ. ಕೈಯಲ್ಲಿ ಹಿಡಿದು ಬ್ರಷಿಂದ ಹಲ್ಲು ಸ್ವಚ್ಛ ಮಾಡಬೇಕು ರೀ, ಮತ್ತೆ ಏನಾರು ತಿಂದ್ರ ಮೇಲೆ ಬಾಯಿ ಮುಕ್ಕಳಿಸ್ಬೇಕು. ಕರೆ ಮಾಡಿದ್ದಕ್ಕೆ ಧನ್ಯವಾದ. ಹಲೋ ಹಲೋ, ನಮಸ್ಕಾರ. ನಮಸ್ಕಾರ, ಯಾರು ಮಾತಾಡಿದ್ರಿ? ಮೇಡಮ್ ರಮೇಶ್ ಶರ್ಣರ ಬಸವನ್ ಬಾಗೇಡಿ. ರಮೇಶ್ ಕೇಳಿ, ವಕ್ರದಂತ ಚಿಕಿತ್ಸೆ ಬಗ್ಗೆ. ನಮಸ್ಕಾರ ಸರ್. ನಮ್ ಮಗಗ ಕೆಳಗ್ ಹಲ್ಲು ಬಿದ್ದಿಲ್ರಿ, ಮ್ಯಾಲೆ ಒಸಡದಾಗ ಹಲ್ಲು ಕಾಣಕತ್ತದ್ರಿ ಸರ್. ಒಳಗೆ ನಮ್ ಬರೋ ಹಲ್ಲು ಬೀಳಾರನೇ ಬಂದದ ಸರ್. ರಮೇಶ್ ಅವ್ರು, ಇದು ಕರೆಕ್ಟ್ ವಕ್ರದಂತಕ್ಕೆ ಸಂಬಂಧಪಟ್ಟ ಪ್ರಶ್ನೆ. ಈಗ ವಕ್ರದಂತ ಆಗೋದು ಯಾಕಂದ್ರೆ ಹಲ್ಲು ವಾರೆ ಕೋರೆ ಆಗೋದಕ್ಕೆ ಇದೊಂದು ಕಾರಣ, ಹಾಲು ಹಲ್ಲು ಬೀಳದೆ ಪರ್ಮನೆಂಟ್ ಹಲ್ಲು ಅಥವಾ ಶಾಶ್ವತ ಹಲ್ಲು ಬರೋದು. ಹೀಗಿದ್ದಾಗ ನೀವೇನು ಮಾಡಬೇಕಂದ್ರೆ, ನಮ್ಮ ಕಾಲೇಜಿನ ವಕ್ರದಂತ ವಿಭಾಗದಲ್ಲಿರುವಂಥ ವಕ್ರದಂತ ತಜ್ಞರನ್ನು ಭೇಟಿಯಾಗಬೇಕು. ಅದರಲ್ಲಿ ಯಾವುದು ಹಾಲು ಹಲ್ಲು ಯಾವುದು ಪರ್ಮನೆಂಟ್ ಹಲ್ಲು ಅವ್ರು ನೋಡ್ತಾರೆ. ಬೀಳಬೇಕಾದಂಥ ಹಲ್ಲು ಸಮಯಕ್ಕೆ ಬಿದ್ದಿಲ್ಲ, ಅದು ಹೆಂಗಾತಂದ್ರೆ ಹೊಸ ಟ್ರಾನ್ಸ್ಫರ್ ಆಗಿ ಆಫೀಸರ್ ಬಂದಾರ, ಹಳೆ ಆಫೀಸರ್ ಹೋಗಿಲ್ಲ. ಈಗ ಹಳೆ ಆಫೀಸರ್ ನೀವು ಕಳಿಸ್ಬೇಕು ಅಂದರೆ ಹಾಲು ಹಲ್ಲನ್ನು ತೆಗೆಸ್ಬೇಕು ರೀ. ಆವಾಗ ಬಂದಂಥ ಹಲ್ಲು ಸರಿ ಸ್ಥಳಕ್ಕೆ ಬರ್ತಾವೆ. ಇಷ್ಟ ಕೆಲಸ ನೀವು ಆದಷ್ಟು. ಅಲ್ಲಲ್ಲ, ನೀವು ಹಾಲು ಹಲ್ಲು ಯಾವುದಂತ ಕಂಡು ಹಿಡಿದು ನೀವಾಗೇ ತೆಗ್ಸಕ್ಕೆ ಹೋಗ್ಬೇಡ್ರಿ. ಅಲ್ಲೇ ನಾಟಿ ಡಾಕ್ಟರ್ ಕಲೀಲಾರದವ್ರ ಹತ್ರ ತೆಗೆಸಿದ್ರೆ ತಪ್ಪು ಹಲ್ಲು ತೆಗಿಬೋದು. ತಜ್ಞರ ಬಳಿ ಹೋಗಿ ಆ ಹಾಲು ಹಲ್ಲನ್ನು ತೆಗಿಬೇಕು. ಹಂಗಾಗ ಕರೆಕ್ಟ್ ಪರ್ಮನೆಂಟ್ ಹಲ್ಲು ಉಳಿತಾವ್ರಿ. ಮತ್ತೆ ಜಿಲ್ಲಾ ಆಸ್ಪತ್ರೆಗೆ ಹೋದ್ರೆ ನಡೀತದ? ಜಿಲ್ಲಾ ಆಸ್ಪತ್ರೆಗೆ ಹೋದ್ರು ಅಲ್ಲೂ ದಂತ ವೈದ್ಯರು ಇರ್ತಾರೆ, ಅವ್ರು ನೋಡ್ತಾರೆ ಕರೆಕ್ಟ್ ಆಗಿ ಅಲ್ಲೇ ತೆಗಿತಾರೆ. ಕೊನೆದಾಗಿ ನಿಮ್ ನಂಬರ್ ಕೊಡ್ತಿರಲ್ರಿ ಸರ್? ನಮ್ದು ಎಸ್ ಡಿ ಎಂ ಡೆಂಟಲ್ ಕಾಲೇಜ್ ನಂಬರ್ ಇರ್ತೈತ್ರಿ, ಎಲ್ಲ ಕಡೆ ಇರ್ತೈತ್ರಿ, ನೀವು ಫೋನ್ ಮಾಡ್ಬೋದ್ರಿ. ಮೇಡಮ್, ಈಗ ನಾ ಈ ಪಾಯಿಂಟ್ಗೆ ಏನು ಹೇಳಲು ಬಯಸ್ತೇನೆಂದ್ರೆ, ಇದು ವಕ್ರದಂತ ಚಿಕಿತ್ಸೆ ಬಗ್ಗೆ ಅರಿವಿನ ಸಪ್ತಾಹ ಇರೋದಕ್ಕೆ ಈ ವಕ್ರದಂತ ಚಿಕಿತ್ಸೆಯನ್ನು ನಾವು ಅದ್ರ ಬಗ್ಗೆ ಒಂದೆರಡು ಮಾತು ಹೇಳ್ತೇನೆ ಮುಂದಿನ ಪ್ರಶ್ನೆ ತಗೊಳ್ಳೋ ಬದಲು. ಏನಂದರೆ, ವಕ್ರದಂತ ಚಿಕಿತ್ಸೆಯಿಂದ ಬರೇ ಮುಖದ ಸೌಂದರ್ಯ ಹೆಚ್ಚಿಸುವುದಿಲ್ಲ, ಅದರಿಂದಾಗಿ ನಮ್ಮ ಹಲ್ಲಿನ ಸುತ್ತಮುತ್ತಲಿರುವಂಥ ದೌಡೆ ಹಾಗೂ ಎಲುಬು ಗಟ್ಟಿ ಆಗ್ತದೆ. ನೀವು ಸರಿಯಾದ ಚಿಕಿತ್ಸೆ, ವಕ್ರದಂತ ಚಿಕಿತ್ಸೆ ತಗೊಂಡಲ್ಲಿ ನಿಮ್ಮ ಬಾಯಿಯ ಹೆಲ್ತ್ ಅಥವಾ ಓವರಾಲ್ ಹೆಲ್ತ್ ಇಂಪ್ರೂವ್ ಆಗ್ತದೆ, ಅದಲ್ಲದೆ ನೀವು ಅಗಿಯುವ ಸಾಮರ್ಥ್ಯವೂ ಹೆಚ್ಚಿಸುತ್ತದೆ. ಮುಂದೆ ಎಲ್ಲರೂ ಕೇಳಬೇಕಾಗುವ ಪ್ರಶ್ನೆ, ಈಗ ನೋಡ್ರಿ ಜನರಲ್ಲಿ ವಕ್ರದಂತ ಚಿಕಿತ್ಸಕರು ಬೇರೆ, ದಂತವೈದ್ಯರು ಬೇರೆ ಅಂತ ಅರಿವು ಕಮ್ಮಿ ಇದೆ. ಅದೇನು ತಪ್ಪಲ್ಲ, ಕರೆಕ್ಟ್ ಬಿಡಿ, ನಮ್ಮ ದೇಶದ ಪಾಪ್ಯುಲೇಷನ್ನಲ್ಲಿ ಭಾಳಷ್ಟು ಜನರಿಗೆ ಗೊತ್ತಿಲ್ಲ. ನಾನು ಈ ಪ್ರೋಗ್ರಾಮ್ ಮೂಲಕ ಏನು ಹೇಳ ಬಯಸ್ತೇನೆಂದರೆ, ವಕ್ರದಂತ ಚಿಕಿತ್ಸೆ ಅಂದರೆ ದಂತ ವಿಭಾಗದಲ್ಲೇ ಒಂದು ಸ್ಪೆಷಾಲಿಟಿ. ಇದು ಹಲ್ಲಿಗೆ ಕ್ಲಿಪ್ ಬಳಸುವುದು ಅಥವಾ ಹಲ್ಲು ವಾರೆಕೋರೆ ಇದ್ದಲ್ಲಿ, ಉಬ್ಬು ಹದ್ದಿದ್ದಲ್ಲಿ ಅದನ್ನು ಸರಿಪಡಿಸುವ ವಿಭಾಗ. ಈ ವಿಭಾಗದಲ್ಲಿ ವಕ್ರದಂತ ವಿಷಯದಲ್ಲಿ, ಅಂದರೆ ವಕ್ರದಂತ ಅಂದರೆ ಆರ್ಥೋಡಾಂಟಿಕ್ಸ್ ಅಂತಾರೆ, ಅದರಲ್ಲಿ ಸ್ನಾತಕೋತ್ತರ ಪದವೀಧರ ಅಂದರೆ MDS ಇನ್ ಆರ್ಥೋಡಾಂಟಿಕ್ಸ್ ಮಾಡಿದವರು ಚಿಕಿತ್ಸೆ ಕೊಡ್ತಾರೆ. ಸೊ ನೀವು ವಕ್ರದಂತ ಚಿಕಿತ್ಸೆಯನ್ನು ತೆಗೆದುಕೊಳ್ಳುವಾಗ ಯಾವಾಗಿದ್ದರೂ MDS ಇನ್ ಆರ್ಥೋಡಾಂಟಿಕ್ಸ್ ಅಂದರೆ SDM ಡೆಂಟಲ್ ಕಾಲೇಜ್ ಇರಲಿ, ಎಲ್ಲೇ ಇರಲಿ, MDS ಅಂದರೆ ಸ್ನಾತಕೋತ್ತರ ಪದವೀಧರರ ಹತ್ರ ಈ ಚಿಕಿತ್ಸೆಯನ್ನು ತೆಗೆದುಕೊಳ್ಳಬೇಕು. ಅವರು ಸರಿಯಾದ ಚಿಕಿತ್ಸೆಯನ್ನು ಕೊಡ್ತಾರೆ. ಈ ಚಿಕಿತ್ಸೆ ಬರೇ ಹಲ್ಲಿಗೆ ಕ್ಲಿಪ್ ಕೂಡಿಸುವುದಷ್ಟೇ ಅಲ್ಲ, ಬೆಳವಣಿಗೆ ಟೈಮಿಗೆ ಯಾವುದೇ ದುರಭ್ಯಾಸಗಳಿರುವುದು ಅಂದರೆ ಹಲ್ಲನ್ನು ನಾಲಿಗೆಯಿಂದ ಒತ್ತುವುದು ಅಥವಾ ಬಾಯಲ್ಲಿ ಬೆಟ್ಟನ್ನು ಚೀಪುವುದು, ನಿದ್ದೆ ಮಾಡುವಾಗ ಬಾಯಿ ತೆಗೆದುಕೊಂಡು ನಿದ್ದೆ ಮಾಡುವುದು, ಇದರಿಂದಾಗಿ ಹಲ್ಲು ಮುಂದೆ ಬರ್ತದೆ, ಇವೆಲ್ಲ ಇವಿದ್ದಾಗೂ ಬೆಳವಣಿಗೆ ವಯಸ್ಸಿನಲ್ಲೇ ನೀವು ಸ್ಪೆಷಾಲಿಸ್ಟ್ ಅಥವಾ ಸ್ನಾತಕೋತ್ತರ ಪದವೀಧರದನ್ನು ಭೇಟಿ ಆದರೆ ಅವರು ಅದಕ್ಕೆ ಸರಿಯಾದ ಕಡಿವಾಣ ಹಾಕಿ ಈ ಸಮಸ್ಯೆ ದೊಡ್ಡದಾಗದೇ ಇರುವಂಗೆ ನೋಡ್ಕೋತಾರೆ. ಸೊ ಈ ಪ್ರೋಗ್ರಾಮ್ ಮೂಲಕ ನಾ ಏನು ಹೇಳ ಬಯಸ್ತೇನೆ ಅಂದರೆ, ಸರಿಯಾದ ಚಿಕಿತ್ಸೆಯನ್ನು ತೆಗೆದುಕೊಂಡಲ್ಲಿ ಬಹಳ ಒಳ್ಳೆ ಪರಿಣಾಮಗಳನ್ನು ನಾವು ಬೀರಬಹುದು, ಅಲ್ಲಿನ ಆರೋಗ್ಯವನ್ನು ಕಾಪಾಡಿಕೊಳ್ಬಹುದು. ಈಗ ಮುಂದಿನ ಕರೆ ನೋಡ್ಬಿಡೋಣ. ಹಲೋ, ನಮಸ್ತೆ. ಹಲೋ, ನಮಸ್ಕಾರ, ಸುರೇಖ ದೀದಿ ಹೇಳಿ. ಡಾಕ್ಟರ್ ಪ್ರಶ್ನೆ ಕೇಳಿ ಹೇಳ್ರಿ. ಹೇಳ್ರಿ. ಈಗ ಹೊಸದೇನ್ರಿ ಹಲ್ಲುಗಳನ್ನಿದ್ದಾವ, ಏನು ಅವು ಏನು ತೊಂದರೆ ಏನು ಮಾಡೋದ್ರಿ, ಅವ್ರು ತೆಗಿಲಾಕ ಬೇಕೇನ್ರಿ? ಹೌದು ಸರ್, ಈಗ ನಿಮ್ಗೊಂದು ಕರೆ ಸಿಂಪಲ್ ಎಕ್ಸಾಂಪಲ್ ಹೇಳ್ಬೇಕಂದ್ರೆ, ನೀವು ಎಲ್ಲೇ ಒಂದು ಹಳೆ ಮನಿ ಇದ್ದಿರ್ತೈತಿ, ಮನಿ ಬಿದ್ದಿರ್ತೈತ್ರಿ, ಹೊಸ ಮನಿ ಕಟ್ಟಬೇಕಂದ್ರೆ ಹಳೆ ಮನಿ ಫೌಂಡೇಶನ್ ತೆಗಿಬೇಕು ಬೇಡ್ರಿ, ಇದ್ದಂಗೆ ಅದ್ರ ಮೇಲೆ ಮನಿ ಕಟ್ಟಕ್ಕೆ ಬರೋದಿಲ್ಲಲ್ಲ, ಅರ್ಧಮರ್ಧ ಹೋದದ ಮನಿ. ಹಂಗೆ ಹೊಸ ಹಲ್ಲು ಹಾಕೋ ಮೊದಲು ಹಳೆ ಹಲ್ಲಿನ ಬೇರೆಲ್ಲ ತೆಗೆದು ಸರಿ ಮಾಡ್ಕೋಬೇಕ್ರಿ, ಅಂದರೆ ಚಂದ ಹಲ್ಲು ಹಾಕಕ್ಕೆ ಬರ್ತೈತೆ. ಯಾಕಂದರೆ ಹಳೆ ಒಳಗೆ ಬೇರಿದ್ದರೆ ಅದ್ರೊಳಗೆ ಕೀವಾಗೋ ಚಾನ್ಸ್ ಇರ್ತೈತಿ, ಕೀವಾದರೆ ನಿಮ್ಗೆ ನೋವು ಬರ್ತೈತ್ರಿ. ಆಮೇಲೆ ಹಲ್ಲು ತೆಗೆಯೋದ್ರಿಂದ ಯಾವುದೇ ದುಷ್ಪರಿಣಾಮ ಇಲ್ಲ, ಹಲ್ಲು ತೆಗೆಸಿ ಚಲೋ ಹಲ್ಲು ಹಾಕಿಸ್ರಿ, ಇಲ್ಲ ಸ್ವಲ್ಪ ಹಾಳಾಗಿದ್ದಲ್ಲಿ ಆ ಹಲ್ಲನ್ನು ರಿಪೇರಿ ಮಾಡೋಕ್ಕೂ ಬರ್ತೈತ್ರಿ. ಧನ್ಯವಾದ. ಹಲೋ, ನಮಸ್ತೆ. ನಮಸ್ತೆ ಮೇಡಮ್. ನಮಸ್ತೆ ಹೇಳಿ. ಡಾಕ್ಟರ್ ಅವ್ರಿಗೂ ನಮಸ್ಕಾರ ರೀ. ನಮಸ್ಕಾರ ರೀ. ರಾಯಬಾರಿ ತಾಲೂಕು ಮುಗುಳ್ಕೊಳದಿಂದ ಶಿವಲಿಂಗ ಹಿರೇಮಠ ಮಾತಾಡಿದ್ರಿ. ಹೇಳ್ರಿ ಶಿವಲಿಂಗಯ್ಯ. ಮೇಡಮ್, ನನ್ನ ಪ್ರಶ್ನೆ ಏನಂದ್ರೆ, ಏನಾದ್ರು ಪ್ರಮುಖ ಕಾರಣಗಳ ವಕ್ರದಂತ ಬರ್ಲಿಕ್ಕೆ ಏನಾದ್ರು ಕಾರಣಗಳಿದಾವ? ಥ್ಯಾಂಕ್ಸ್ ರೀ ಸ್ವಾಮಿಯವ್ರ, ಕರೆಕ್ಟ್ ಕ್ವಶನ್ ಕೇಳಿರಿ ನೋಡ್ರಿ. ಎಲ್ಲರೂ ನಮಗೆ ವಕ್ರದಂತದ ಬಗ್ಗೆ ಕೇಳಾಕತ್ತಿದ್ದಿಲ್ಲ, ನೀವು ಇದನ್ನ ಕೇಳಿದ್ರಿ. ಇದಕ್ಕೆ ಕಾರಣಗಳು ಹಲವಾರಿವೆ. ಒಂದು, ನಾನು ಹೇಳಿದಂತೆ ಮಕ್ಕಳಲ್ಲಿ ಕೆಲವೊಂದು ಸಣ್ಣ ಪುಟ್ಟ ದುರಭ್ಯಾಸಗಳು ಬರ್ತಾವೆ, ಅಂದರೆ ಬಾಯಲ್ಲಿ ಬೆಟ್ಟು ಹಾಕುವುದು ಅಥವಾ ಉಗುಳು ನುಂಗುವಾಗ ನಾಲಿಗೆಯಿಂದ ಹಲ್ಲನ್ನು ಒತ್ತುವುದು. ಮೂರನೇದಾಗಿ ನಿದ್ದೆ ಮಾಡುವಾಗ ತುಟಿ ಮುಚ್ಚದೆ ಬಾಯಿ ತೆಕ್ಕೊಂಡು ನಿದ್ದೆ ಮಾಡೋದು, ಅಂದರೆ ಬಾಯಿಂದ ಉಸಿರಾಡಿಸುವುದು. ಇದರಿಂದಾಗಿ ಹಲ್ಲುಗಳು ಉಬ್ಬಾಗಿ ಅಥವಾ ವಾರೆಕೋರೆಯಾಗಿ ಬರ್ತವೆ. ಎರಡನೇದಾಗಿ ಸರಿಯಾದ ಸಮಯದಲ್ಲಿ ಹಾಲು ಹಲ್ಲು ಬೀಳದೇ ಇರುವುದು, ಅಂದರೆ ಹಾಲು ಹಲ್ಲು ಇದ್ದಂಗೆ ಪರ್ಮನೆಂಟ್ ಹಲ್ಲು ಬಂದರೆ ಮತ್ತೆ ಹಲ್ಲು ವಕ್ರವಾಗಿ ಬರ್ತವೆ. ಮೂರನೇದಾಗಿ ಕೆಲವೊಮ್ಮೆ ಏನಾಗ್ತದೆ, ದೌಡೆ ಮತ್ತು ಹಲ್ಲಿನ ಸೈಜ್ ಅಥವಾ ಏನಂತೀರಿ ನೀವು ಅಗಲ ಮ್ಯಾಚ್ ಆಗದೇ ಇದ್ದಲ್ಲಿ ಹಲ್ಲು ಒಂದರ ಮೇಲೆ ಒಂದು ಬರ್ತಾವೆ. ಸೊ ಅನುವಾಂಶಿಕ ಕಾರಣವೂ ಇದೆ, ಅಂದರೆ ತಂದೆ ತಾಯಿಯಿಂದ ಬರುವಂಥ ಫೀಚರ್ಸ್ ಇರ್ತಾವಲ್ರಿ, ಅದರಿಂದಾಗಿಯೂ ಆಗ್ತದೆ. ಅಥವಾ ಎನ್ವಿರಾನ್ಮೆಂಟಲ್, ಅಂದರೆ ಸುತ್ತಮುತ್ತಲು ನಾವು ಕಲ್ತಂಥ ದುರಭ್ಯಾಸಗಳು ಅಥವಾ ನಾವು ಬೆಳವಣಿಗೆಯ ರೀತಿಯಿಂದಾಗಿಯೂ ಆಗ್ತದೆ. ಹಾಗಾಗಿ ಮಲ್ಟಿ ಫ್ಯಾಕ್ಟೋರಿಯಲ್ ಅಂತೇವೆ, ಅಂದರೆ ಬಹಳಷ್ಟು ಕಾರಣಗಳಿವೆ. ಕೆಲವೊಂದು ಕಾರಣಗಳಿಗೆ ನಾವು ಕಡಿವಾಣ ಹಾಕಿದರೆ ಉಬ್ಬಹಲ್ಲ ಆಗದೇ ಇರುವಂಗೆ ನೋಡ್ಕೋಬಹುದು. ಅದಕ್ಕೆ ನೀವು ದಂತ ವೈದ್ಯರು ಅಥವಾ ವಕ್ರದಂತ ಚಿಕಿತ್ಸಕರನ್ನು ಭೇಟಿಯಾದರೆ ಅಂಥ ದುರಭ್ಯಾಸಗಳನ್ನು ಇದ್ದಲ್ಲಿ ಅವರು ಅದನ್ನು ಕಡಿವಾಣ ಹಾಕಿ ಜಾಸ್ತಿ ಉಬ್ಬಹಲ್ಲ ಆಗದೇ ಇರುವಂಗೆ ನೋಡಿಕೊಂಡು ತಾನಾಗೇ ಸರಿಯಾಗುವ ಕಾರಣಗಳು ಇವೆ. ಕೆಲವೊಮ್ಮೆ ಹಲ್ಲು ಬರುವಾಗ ವಾರೆಕೋರೆ ಬರ್ತಾವೆ, ಆಮೇಲೆ ತಾವಾಗೇ ಸರಿ ಆಗ್ತಾವೆ. ಹಾಗಾಗಿ ಯಾವಾಗಿದ್ರೂ ಸಣ್ಣ ಸಮಸ್ಯೆ ಇದ್ದಾಗೆ ನೀವು ವೈದ್ಯರನ್ನು ಭೇಟಿ ಮಾಡಿದರೆ ಸರಿಯಾದ ಚಿಕಿತ್ಸೆಯನ್ನು ಕೊಡ್ತಾರೆ. ಸರ್, ಇನ್ನೊಂದು ಸಣ್ಣ ಕ್ವೆಶನ್. ಹಾಂ ಹೇಳ್ರಿ ಹಿರೇಮಠ್ ಅವರೇ. ಸರ್, ಅದ ಬೆಳಗ್ಗೆ ರೀ ಹೆಲ್ತ್ ಸಿಕ್ತಿರ್ತಾರ ರೀ, ಕೆಲವ್ರು ಸ್ನಾನ ಜೊತೆ ಅಂದ್ರೆ 7-8 ಸುಮಾರ, ಕೆಲವ್ರು 9 ಸುಮಾರ, ಕೆಲವ್ರು 10 ಸುಮಾರ ಸಿಗ್ತಾರೀ, ಆದ್ರೆ ರೈಟ್ ಟೈಮ್ ಯಾವಾಗ ಸಿಗ್ಬೇಕ್ರಿ ಸರ್? ಒಬ್ಬರದ್ದು ಹಲ್ಲು ತಿಕ್ಕುದೇನು ಮದ್ವೆ ಅಲ್ರಿ, ಮುಹೂರ್ತ ತೆಗೆದು ಮಾಡಾಕ. ಒಟ್ಟೊಮ್ಮೆ ಚಂದಾಗಿ ಹಲ್ ತಿಕ್ಬೇಕ್ರಿ. ಬೆಳಿಗ್ಗೆ ಎದ್ದು ಹಲ್ ತಿಕ್ಕುದು ಅಭ್ಯಾಸ, ಯಾಕಂದ್ರೆ ಬಾಯಿ ವಾಸನೆ ಹೋಗ್ತದೆ. ಅದ್ ನಾನು ಕೇಳೋದಾರ, ನೀವು ಬೆಳಿಗ್ಗೆ ಎದ್ದು ಕೂಡ ಒಮ್ಮೆ ಎಲ್ಲಾರು ತಿಕ್ತಾರ್ರಿ? ಬೆಳಿಗ್ಗೆ ಎದ್ದು ಕೂಡಲೇ ತಿಕ್ಕುದು ಚಲೋ, ಯಾಕಂದ್ರೆ ಇಡೀ ರಾತ್ರಿ ಬಾಯಲ್ಲಿ ಎಂಜಿಲ್ ಅಲ್ಲೇ ನಿಂತು ಸ್ವಲ್ಪ ಕ್ರಿಮಿಗಳು ಜಾಸ್ತಿ ಆಗಿರ್ತಾವ. ಅದರ ಜೊತೆ ಅತಿ ಮುಖ್ಯವಾಗಿ ಎದ್ದು ಕೂಡಲೇ ತಿಕ್ಕಬೇಕ್ರಿ. ಎದ್ದು ಕೂಡಲೇ ಮತ್ತೆ ಚಾಗಿ ಕುಡಿಯೋಕ್ಕಿಂತ ಎದ್ದು ಕೂಡಲೇ ತಿಕ್ಕಬೇಕು. ಮತ್ತೆ ಮಲಗೂ ಮೊದಲು ಹಲ್ಲು ತಿಕ್ಕುವ ಅಭ್ಯಾಸ ಬಹಳ ಒಳ್ಳೇದು. ಯಾಕಂದರೆ ನಾವೇನೇ ತಿಂದದ್ದು ಅನ್ನದ ಅಗಳು ಊಟ ಅಲ್ಲಿ ಸಿಕ್ಕೊಂಡಿರ್ತದ್ರಿ, ಅದು ಬಾಯಲ್ಲಿ ಸಿಕ್ಕೊಂಡು ಕೂಡಲೇ ಅದರಿಂದಾಗಿ ಹಲ್ಲು ಹುಳುಕಾಗ್ತಾವೆ. ಅದಕ್ಕೆ ರಾತ್ರಿ ಮಲಗು ಮೊದಲೊಮ್ಮೆ ಸರಿಯಾಗಿ ಹಲ್ಲು ಉಜ್ಜುವ ಅಭ್ಯಾಸ ಎಲ್ಲರೂ ಮಾಡಬೇಕು. ಅದು ಭಾರತೀಯರಲ್ಲಿ ಒಂದೇ ಇಲ್ಲ, ಬೇರೆ ದೇಶದಲ್ಲಿ ಎಲ್ಲ ಕಡೆಯೂ ದಿನಕ್ಕೆ 2 ಸಲ ಹಲ್ಲು ತಿಕ್ತಾರೆ ರೀ. ನಮ್ಮಲ್ಲಿ ಮಾತ್ರ ಬೆಳಗ್ಗೆ ಅಷ್ಟೇ ಹಲ್ಲು ತಿಕ್ಕೋದು ಜಾಸ್ತಿ, ರಾತ್ರಿ ಮಲಗು ಮೊದಲು ಎಲ್ಲರೂ ಹಲ್ಲು ತಿಕ್ಕಬೇಕಂತ ಕೇಳಿದ್ರೆ ರಾತ್ರಿ ಮಲಗುವಂತ ಪೂರ್ವಿಕರು ಅಂದ್ರೆ 8 ಗಂಟೆಗೆ ಊಟ ಆದ ತಕ್ಷಣ ತಿಕ್ಕೋದು ಒಳ್ಳೇದು ಅಂತಾರಲ್ಲ ಸರ್? ಊಟ ಆದ ತಕ್ಷಣ ನೀವು ತಿಕ್ಕಿದ್ರೆ ಒಳ್ಳೇದ್ರಿ, ಮತ್ತೆ ಆಮೇಲೆ ಹಿಂಗ್ ಒಂದ್ ಸ್ವಲ್ಪ ಶೇಂಗಾ ತಿಂದೇರಿ ಅದ್ ತಿಂದೇರಿ ಮಾಡಬಾರ್ದು, ಆಮೇಲೆ ಏನು ತಿನ್ನಬಾರ್ದು. ಹಂಗಿದ್ರೆ ಹಲ್ಲು ತಿಕ್ಕಿ ಬಿಟ್ಟು ಬಿಡ್ರಿ, ನಡೀತೈತೆ. ಆಮೇಲೆ ಎಷ್ಟಕ್ಕಾರ ಮಲ್ಕೋರಿ. ಅವರಿಗೆ ಸಮಂಜಸವಾದ ಉತ್ತರವನ್ನ ಡಾಕ್ಟರ್ ಕೊಟ್ರು. ಡಾಕ್ಟರ್, ಈಗ ನನ್ನೊಂದು ಪ್ರಶ್ನೆ ಏನಂತಂದ್ರೆ, ಈಗ ವಯಸ್ಸಾದಂಗಾದಂಗ ಬಿ ಪಿ ಶುಗರ್ ಸಾಮಾನ್ಯವಾಗಿ ಬಂದೇ ಬರ್ತದೆ. ಈಗ ಎಷ್ಟೋ ವಯಸ್ಸು ಅಂದ್ರೆ 50 ಆದ್ಮೇಲೆ ಅನ್ಕೊಳ್ರಿ, 50 ಆದ್ಮೇಲೆ ನಮ್ಗೆ ದಂತ ವಕ್ರ ಅದಪ್ಪ, ಅದನ್ನ ವಕ್ರದಂತ ಅದ ನಮ್ಗೆ ಅದನ್ನ ತಗಿಸ್ಬೇಕು ಅಂತ ಅನ್ಸಿದ್ರೆ ಏನ್ ಮಾಡೋದು? ಒಳ್ಳೆ ಪ್ರಶ್ನೆ ಮೇಡಮ್. ಈಗ ವಕ್ರದಂತ ಚಿಕಿತ್ಸೆಗೆ ಯಾವುದೇ ವಯಸ್ಸಿನ ಮಿತಿ ಇಲ್ಲ. ಈಗ ಚಂದ ಕಾಣಕ್ಕೂ, ಈಗ ಮೊದ್ಲು ಹೆಂಗಿತ್ರಿ, ಮದ್ವೆ ಆಗ್ಬೇಕ್ರಿ ಚಂದ ಕಾಣಬೇಕು ಅಂತಿತ್ತು, ಈಗ ಹಂಗೇನು ಅದು ಆ ಅಭಿಪ್ರಾಯನೇ ತಪ್ಪು. ಯಾವುದೇ ವಯಸ್ಸಿಗೂ ನಾವು ಮುಖದ ಸೌಂದರ್ಯವನ್ನು ಹೆಚ್ಚಿಸಬೇಕು, ನಮ್ಮಲ್ಲಿ ಸೆಲ್ಫ್ ಕಾನ್ಫಿಡೆನ್ಸ್ ಅಥವಾ ಆತ್ಮಧೈರ್ಯವನ್ನು ಹೆಚ್ಚಿಸ್ಕೋಬೇಕು. ಯಾಕಂದರೆ ಜೀವನದಲ್ಲಿ ನಾವು ಮುಂದೆ ಸಾಧಿಸ್ತಾ ಹೋಗ್ಬೇಕು. ಹಾಗಾಗಿ ಯಾವುದೇ ವಯಸ್ಸಿಗೂ ನಾವು ಚಿಕಿತ್ಸೆ ಕೊಡಬಹುದು. ಶುಗರ್ ಬಿ ಪಿ ಇದ್ದರೂ ತೊಂದರೆ ಇಲ್ಲ, ಅವು ಕಂಟ್ರೋಲಲ್ಲಿ ಇರಬೇಕು. ನಾವು ಬಾಯಿಂದ ನೋಡಿ ಹೇಳಬೇಕಂದ್ರೆ, ಹಲ್ಲಿಗೆ ಸಪೋರ್ಟ್ ಕೊಡುವಂಥ ಸುತ್ತಲುಮುತ್ತಲಿರುವಂಥ ಎಲುಬು ವಸಡಿ ಅವು ಗಟ್ಟಿಯಾಗಿದ್ದಲ್ಲಿ ಯಾವುದೇ ವಯಸ್ಸಿನಲ್ಲಿ ಕೂಡ ನಾವು ವಕ್ರದಂತ ಚಿಕಿತ್ಸೆಯನ್ನು ಕೊಡಬಹುದು. ಮುಂದೆ ನಾನೇನು ಹೇಳ್ತೇನೆಂದರೆ, ಈ ವಯಸ್ಕರಲ್ಲಿ ವಕ್ರದಂತ ಚಿಕಿತ್ಸೆ ಕೊಡುವಾಗ ಈಗ ಲೇಟೆಸ್ಟ್ ಬಂದವ್ರಿ, ಅವು ಹಲ್ಲಿನ ಬಣ್ಣದ್ದೇ ಕ್ಲಿಪ್ ಬರ್ತದೆ. ಅಲ್ಲದೆ ಕ್ಲಿಪ್ ಇಲ್ಲದೆ ಬೇರೆ ಉಪಕರಣಗಳನ್ನು ಉಪಯೋಗಿಸಿ ಹಲ್ಲನ್ನು ಸರಿ ಮಾಡ್ಬೋದು. ವಕ್ರದಂತ ಚಿಕಿತ್ಸೆಯನ್ನು ವಯಸ್ಕರಲ್ಲಿ ಮಾಡಲು ಬೇರೆ ಪದ್ಧತಿಗಳಿವೆ. ಸುಮಾರು ಸಲ ನಮ್ಮ ಕಾಲೇಜಿನಲ್ಲೇ ನೋಡಿದೆವು ನಾವು, ಮಗಳಿಗೆ ಟ್ರೀಟ್ಮೆಂಟ್ ಕೊಡಿಸಲು ಬಂದ ತಾಯಿ ತಾನೂ ಟ್ರೀಟ್ಮೆಂಟ್ ತೆಗೆದುಕೊಂಡದ್ದು ಇದೆ. ಈಗ ಬೆಡ್ ಟೀ ಬೆಡ್ ಕಾಫಿ ಬಗ್ಗೆ ಏನು ಹೇಳ್ತೀರಾ? ನೀವು ಹೇಳ್ತಾ ಇದ್ರಿ ಎದ್ದ ಕೂಡಲೇ ಬ್ರಷ್ ಮಾಡಿ ಅಂತ. ಅಲ್ಲ, ಅಭ್ಯಾಸವಿದ್ದರೆ ಹಲ್ಲಿಗೇನು ತೊಂದರೆ ಇಲ್ಲ ಬೆಡ್ ಟೀ ಬೆಡ್ ಕಾಫಿಯಿಂದ. ಆದರೆ ಹಲ್ಲು ತಿಕ್ಕುವಾಗ ಸರಿಯಾಗಿ ಎಲ್ಲ ಭಾಗಗಳನ್ನು ತಿಕ್ಕಬೇಕು. ಈಗ ನೀವು ಬಾಯಿ ವಾಸನೆ ಸಲುವಾಗಿ ಹಲ್ಲು ತಿಕ್ಕುವುದು ಅಷ್ಟೇ ಅಲ್ಲ, ಹಲ್ಲಿನ ಮೇಲೆ ನಮ್ಮ ಎಂಜಿಲಿಂದಾಗಿ ಒಂದು ಪದರ ಕೂತ್ಕೋತದೆ ಮೇಡಮ್. ಪದರ ಮೇಲೆ ಕೀಟಾಣುಗಳು ಬೆಳೀತಾವೆ. ಆ ಪದರನ್ನು ತೆಗೀಲು ನಾವೆಲ್ಲ ಭಾಗಗಳನ್ನು ಬ್ರಷ್ ಮಾಡಬೇಕು. ಆ ಬ್ರಷನ್ನು ಎಲ್ಲ ಕಡೆ ಇಟ್ಟು ತೆಗಿಬೇಕು. ಈ ಪದರ ಅಥವಾ ಪ್ಲಾಕ್ ಅಂತೇವೆ ನಾವು, ಇದರಿಂದಾಗಿ ವಸಡಿನೂ ಹಾಳಾಗ್ತದೆ, ಇದರಲ್ಲಿ ಕೀಟಾಣುಗಳು ಬೆಳೆದು ಊಟ ಸಿಕ್ಕೊಂಡು ಹಲ್ಲು ಹುಳುಕು ಆಗ್ತದೆ. ಆ ಪದರನ್ನು ತೆಗೆಯುವ ಪ್ರೊಸೆಸ್ಸೇ ಬ್ರಷಿಂಗ್. ಇದನ್ನು ಅಂದ್ರೆ ಗಡಿಬಿಡಿ ಇಲ್ದಾಗ ಮಾಡ್ಬೇಕ್ರಿ, ಕರೆಕ್ಟ್ 2 ನಿಮಿಷ ತಗೊಂಡು ಮಾಡ್ಬೇಕು. ಅಂದ್ರೆ ನಾನು ಹೇಳಿದ್ದೇನೆಂದ್ರೆ, ರಾತ್ರಿ ಮಲಗಿ ಎದ್ದ ತಕ್ಷಣ ಮೊದಲು ಟೀ ಕುಡಿದು ಬಿಡ್ತಾರೆ ಅಂದ್ರೆ ತೊಂದರೆ ಇಲ್ಲ. ಹಂಗೇನು ಆಗೀಗ ಬಾಯಲ್ಲಿರು ಕೀಟಾಣು ಹೊಟ್ಟೆಗೆ ಹೋಗ್ತಾವೆ ಅಂತವೇನು ಹೆದರಿಕೆ ಇಲ್ಲ. ಯಾಕಂದ್ರೆ ಹೊಟ್ಟೆಗೆ ಹೋದ್ರೆ ಏನೂ ಕರಗ್ತದೆ, ಅದೇನು ಬಾಡಿಗೆ ಏನು ಎಫೆಕ್ಟ್ ಆಗುದಿಲ್ಲ. ಅದಕ್ಕೇನಿಲ್ಲ, ಎದ್ದ ಕೂಡಲೇ ಹಲ್ಲು ತಿಕ್ಕುದು ಒಳ್ಳೆ ಅಭ್ಯಾಸ. ಯಾಕಂದ್ರೆ ಒಮ್ಮೆ ಫ್ರೆಶ್ ಆಗ್ತದೆ, ಎರಡನೇದಾಗಿ ಒಂದು ರುಟೀನ್ ಇರ್ತದೆ, ಇಲ್ಲ ತಪ್ಪಿ ಹೋಗಬಾರದು ನೋಡ್ರಿ ಹಲ್ಲು ತಿಕ್ಕು. ಮುಂದಿನ ಕರೆ ನೋಡ್ಬಿಡೋಣ. ಹಲೋ, ನಮಸ್ತೆ. ನಮಸ್ತೆ. ಹಾ ನಮಸ್ಕಾರ. ಹಲೋ, ಹೇಳ್ರಿ. ಮಂಜುನಾಥ್. ಸಣ್ಣ ಮಕ್ಕಳಲ್ಲಿ ಇದು ಬರುತ್ತಲ್ಲ, ಅದ ಚರ್ಮ ರೋಗ ಸಮಸ್ಯೆ ಇದೆ. ನೀವು ಸರಿಯಾಗಿ ಸ್ಪಷ್ಟವಾಗಿ ಕೇಳಿ, ಡಾಕ್ಟರ್ ಕೇಳ್ತಾ ಇದ್ದಾರೆ ನಿಮ್ ಪ್ರಶ್ನೆನ. ಸಣ್ಣ ಮಕ್ಕಳಲ್ಲಿ ಚರ್ಮ ರೋಗ ಸಮಸ್ಯೆ ಇದೆ ಬರುತ್ತಲ್ಲ, ಅಲ್ಲ ಚರ್ಮ ರೋಗದ ಸಮಸ್ಯೆ ತಜ್ಞ ನಾನಲ್ಲ, ಆದ್ರೆ ವಕ್ರದಂತ ಚಿಕಿತ್ಸೆ ಕುರಿತಂಗ ಕಾರ್ಯಕ್ರಮ ನಡೀತಾ ಇದೆ ಮಂಜುನಾಥ್ ಅವ್ರೆ. ಹೇಳಿ, ಚಿಕಿತ್ಸೆ ಮಾಡಿಸಬಹುದು ಅದೇ ತೊಂದರೆ ಇದ್ದವರಿಗೆ ಮಾಡಿಸ್ಕೋಬೋದು, ಅಂದರೆ ಹಲ್ಲಿನ ಪೊಸಿಷನ್ ಸರಿ ಇಲ್ಲದವರಲ್ಲಿ ವಕ್ರದಂತ ಚಿಕಿತ್ಸೆ ಮಾಡ್ತೇವೆ. ಇದು ಮಕ್ಕಳಲ್ಲಿದ್ದರೆ ಮಕ್ಕಳಲ್ಲಿ ಅವಶ್ಯ ಬಿದ್ದರೆ ಮಕ್ಕಳಿಗೂ ಮಾಡ್ತೇವೆ. ಆದರೆ ಹೆಚ್ಚಾಗಿ ವಕ್ರದಂತ ಚಿಕಿತ್ಸೆಯನ್ನು ಹದಿಹರೆಯದ ವಯಸ್ಸಿನಲ್ಲಿ ಅವರ ಎಲ್ಲ ಹಲ್ಲುಗಳನ್ನು ಬಂದ ನಂತರ ಮಾಡುತ್ತೇವೆ. ಅದಲ್ಲದೆ ಅವರಿಗೆ ಅವಶ್ಯಕತೆ ಇದ್ದರಷ್ಟೇ ಮಾಡ್ತೇವೆ. ಎಲ್ಲರಿಗೂ ವಕ್ರದಂತ ಚಿಕಿತ್ಸೆ ಅವಶ್ಯಕತೆ ಇರುವುದಿಲ್ಲ. ಸಾಮಾನ್ಯವಾಗಿ ಅವರ ಮುಖಕ್ಕೆ ಹೊಂದುವಂತಂಗೆ ಅವ್ರ ಹಲ್ಲಿರ್ತಾವೆ ರೀ, ಹಾಗಿದ್ದವ್ರಿಗೆ ಬೇಕಾಗೋದಿಲ್ಲ. ಥ್ಯಾಂಕ್ ಯು. ಹಲೋ ಹಲೋ ಹಲೋ ಹಲೋ ಹಲೋ ಹಲೋ ಎಸ್ ಡಿ ಎಂ ಡಾಕ್ಟರ್ ಕಾರ್ಯಕ್ರಮ ಹೇಳಿ. ನಮಸ್ತೆ ಮೇಡಮ್. ನಮಸ್ತೆ. ನಾವು ಇಲ್ಲಿ ಬಾಗಲಕೋಟೆ ಡಿಸ್ಟ್ರಿಕ್ಟ್ ಮುಧೋಳ ತಾಲೂಕಿನ ಹೊಸಕೋಟೆ ಅಂತ ವಿಲೇಜ್ ಇಂದ ಮಾತಾಡ್ತೀವಿ ಮೇಡಮ್. ಹೇಳ್ರಿ. ನಮ್ದು ಸ್ವಲ್ಪ ಹಲ್ಲ ಪೂರ್ತಿ ಕಲರ್ ಕಲರ್ ಇದೆ ಮೇಡಮ್. ಅದು ಒಂದ್ ಎರಡ್ ಮೂರ್ ಸರಿ ತೋರಿಸಿದೀವಿ, ಆದ್ರೂ ಅದು ಇದಾಗ್ತಾಯಿಲ್ಲ ಮೇಡಮ್. ಇದು ನೋಡಿ ಸರ್, ನೀವು ಹೇಳೋದು ಕೇಳಿದ್ರೆ ನನಗನ್ಸೋದು ಹಲ್ಲಿ ನೀರಿನಲ್ಲಿ ಫ್ಲೋರೈಡ್ ಅನ್ನೋ ಲವಣಾಂಶ ಜಾಸ್ತಿ ಆದಲ್ಲಿ ಹಲ್ಲಿಗೆ ಫ್ಲೋರೋಸಿಸ್ ಅಂತ ಆಗ್ತದೆ ರೀ. ಫ್ಲೋರೋಸಿಸ್ ಅಂದರೆ ಹಲ್ಲು ಸ್ವಲ್ಪ ಹಳದಿ ಆಗ್ತಾವೆ. ಇದು ಹೆಚ್ಚಾಗಿ ಬೋರ್ ನೀರು ಬಳಸುವಲ್ಲಿ ಕೆಲವೊಂದು ಏರಿಯಾದಲ್ಲಿ ಇರ್ತದೆ. ಹೀಗಿದ್ದಾಗ ಆ ಹಲ್ಲು ಕೆಟ್ಟ ಹಲ್ಲೇನಲ್ಲ, ಅದು ಬೆಳೆಯುವಾಗ ಅದರಲ್ಲಿ ಕ್ಯಾಲ್ಶಿಯಂ ಮತ್ತು ಫ್ಲೋರೈಡ್ ಅಂಶ ಹೆಚ್ಚು ಕಮ್ಮಿಯಾಗಿ ಫ್ಲೋರೈಡ್ ಅಂಶ ಜಾಸ್ತಿ ಇದ್ದದಕ್ಕೆ ಹೀಗಾಗ್ತದೆ. ಇದು ನಿಮಗೆ ನೋಡ್ಲಿಕ್ಕೆ ಸರಿ ಕಾಣ್ತಾ ಇಲ್ಲ ಅಂದರೆ ಇದಕ್ಕೆ ಬ್ಲೀಚಿಂಗ್ ಅಂದರೆ ಹಲ್ಲನ್ನು ಹಲ್ಲಿನ ಬಣ್ಣ ಬರುವಂಗೆ ಒಂದು ಟ್ರೀಟ್ಮೆಂಟ್ ಮಾಡಲಿಕ್ಕೆ ಬರ್ತದೆ. ಜಾಸ್ತಿ ಇದ್ದಲ್ಲಿ ಅದಕ್ಕೆ ಹಲ್ಲಿನ ಮೇಲೆ ಒಂದು ಲೇಯರ್ ಹಿಂಗೆ ಕೊಡ್ತಾರೆ, ಅದಕ್ಕೆ ವಿನಿಯರ್ಸ್ ಅಂತಾರೆ. ಇದನ್ನು ಹಾಕ್ಸಿದ್ರೆ ನಿಮ್ಮ ಹಲ್ಲನ್ನು ಸಹಜವಾಗಿ ಕಾಣುವಂತೆ ಮಾಡ್ಬೋದು ಸರ್. ಆದರೆ ಇದಕ್ಕೆ ಮುಂದೇನಂದರೆ ನಿಮ್ಮ ಏರಿಯಾದಲ್ಲಿ ಫ್ಲೋರೈಡ್ ಜಾಸ್ತಿ ಇದ್ದಲ್ಲಿ ನೀವು ಅಲ್ಲಿ ವಾಟರ್ ಬೋರ್ಡ್ ಅಥವಾ ಅವರಿಗೆ ಭೇಟಿಯಾಗಿ ಆ ನೀರನ್ನು ನೀವು ಸೇವಿಸ್ಬೋದು ಅಲ್ಲೋ ಕೇಳ್ಕೋಬೇಕು. ಯಾಕಂದರೆ ಎಲ್ಲ ನೀರು ಕುಡಿಯಲು ಅರ್ಹ ನೀರು ಅಲ್ಲ. ಅದರಲ್ಲಿ ಫ್ಲೋರೈಡ್ ಅಂಶ ಜಾಸ್ತಿ ಇದ್ದಲ್ಲಿ ಆ ಫ್ಲೋರೈಡನ್ನು ಸುಲಭವಾಗಿ ತೆಗೆದು ಆಮೇಲೆ ಅದನ್ನು ಸೇವಿಸೋದ್ರಿಂದ ಮುಂದಿನ ಪೀಳಿಗೆ ಅಂದರೆ ನಿಮ್ಮ ಮಕ್ಕಳು ಮತ್ತೆ ಹುಟ್ಟಿ ಬರೋರಲ್ಲಿ ಈ ಸಮಸ್ಯೆ ಇಲ್ಲದಾಗೂ ನೀವು ನೋಡಿಕೊಳ್ಬಹುದು. ಹಲೋ ಡಾಕ್ಟರ್, ಈಗ ಈ ವಕ್ರದಂತ ಚಿಕಿತ್ಸೆಗೆ ಎಷ್ಟು ಸಮಯ ಇದು ಅದು ಒಳ್ಳೆ ಪ್ರಶ್ನೆ ಮೇಡಮ್. ವಕ್ರದಂತ ಚಿಕಿತ್ಸೆ ಅಂದರೆ ನಾವು ಈಗ ನೀವು ತಿಳಿದ ಹಾಗೆ ಹಲ್ಲುಗಳನ್ನು ಎಲುಬಿನಲ್ಲಿ ಸರಿಸ್ತೇವೆ, ಅದನ್ನು ಮುಂದಿದ್ದನ್ನು ಹಿಂದೆ ಮಾಡ್ತೇವೆ ಅಥವಾ ವಾರೆ ಕೋರಿದ್ದಲ್ಲಿ ಸರಿಸ್ತೇವೆ. ಹೀಗಾಗಿ ಇದನ್ನು ವೈಜ್ಞಾನಿಕವಾಗಿ ಮಾಡಲು ಸ್ವಲ್ಪ ಸಮಯ ಜಾಸ್ತಿ ಬೇಕು. ಅದು ಸಾಧಾರಣವಾಗಿ ಒಂದೂವರೆಯಿಂದ ಎರಡು ವರ್ಷ ಹಿಡಿತದೆ. ಅಂದರೆ ನೀವು ಎವ್ರಿ ತಿಂಗಳ ಒಂದು ಪ್ರತಿ ತಿಂಗಳಿಗೊಮ್ಮೆ ದಂತವೈದ್ಯರು ಅಥವಾ ವಕ್ರದಂತ ಚಿಕಿತ್ಸಕರನ್ನು ಭೇಟಿಯಾಗಿ ಆ ಚಿಕಿತ್ಸೆಯನ್ನು ಮುಂದುವರಿಸಬೇಕು. ಹಾಗಾದಾಗ ಸರಿಯಾದ ಚಿಕಿತ್ಸೆಯನ್ನು ಕೊಡಬಹುದು. ಒಂದೂವರೆಯಿಂದ ಎರಡು ವರ್ಷ ಹಿಡಿತದೆ ಡಾಕ್ಟರ್. ಒಂದೂವರೆಯಿಂದ ಎರಡು ವರ್ಷ ಅಂದ್ರೆ ವೆಚ್ಚ ತುಂಬಾನೇ ಇರ್ಬೋದೇನು? ವೆಚ್ಚ ನೀವು ಹಾಂಗೆ ಒಂದೂವರೆ ಎರಡು ವರ್ಷಕ್ಕೆ ಲೆಕ್ಕ ಹಾಕಿದ್ರೆ ವೆಚ್ಚ ನಿಮಗೆ ಕಮ್ಮಿನೇ. ಯಾಕಂದರೆ ಒಂದೂವರೆ ಎರಡು ವರ್ಷಕ್ಕೆ ನೀವು ಮೊಬೈಲ್ ಸಬ್ಸ್ಕ್ರಿಪ್ಷನ್ ತೊಗೊರಿ ಅಥವಾ ನಿಮ್ಮ ಡಿ ಟಿ ಎಚ್ ಕನೆಕ್ಷನ್ ತೊಗೊರಿ ಎಷ್ಟಾಗ್ತದೆ ಲೆಕ್ಕ ಹಾಕಿ ನೋಡಿರಿ. ಅದಕ್ಕೆ ಹೋಲಿಸಿದರೆ ನಮ್ಮ ಚಿಕಿತ್ಸೆಯ ವೆಚ್ಚ ಬಹಳ ಕಡಿಮೆ. ಸಾಧಾರಣವಾಗಿ ನಾರ್ಮಲ್ ಟ್ರೀಟ್ಮೆಂಟ್ ಅಂದರೆ ಈ ವಕ್ರದಂತ ಚಿಕಿತ್ಸೆ ಅಂದರೆ ಒಂದೇ ಥರದ ಚಿಕಿತ್ಸೆ ಅಲ್ಲ ಮೇಡಮ್. ಅದರಲ್ಲಿ ಬೇರೆ ಬೇರೆ ವಿಧಾನಗಳಿವೆ. ಮಕ್ಕಳಲ್ಲಿದ್ದಾಗ ಒಂದು ಥರ ಬರ್ತದೆ, ವಯಸ್ಕರಲ್ಲಿ ಒಂದು ಥರ ಬರ್ತದೆ. ಸಾಮಾನ್ಯವಾಗಿ 13,000-15,000 ಇದರ ವೆಚ್ಚ ಬರ್ತದೆ ಎವರೇಜ್ ಅಂತ ಹೇಳಬಹುದು. ಆದರೆ ನಾನು ಹೇಳಿದ ಹಾಗೆ ನೀವು ಎರಡು ವರ್ಷಕ್ಕೆ ಹೋಲಿಸಿದರೆ ಇದು ಬಹಳ ಕಡಿಮೆ ವೆಚ್ಚ. ಆಮೇಲೆ ಅದು ನಿಮ್ಮ ಜೀವನದಲ್ಲಿ ತರುವ ಜಾಸ್ತಿ ಲಾಭ ಜಾಸ್ತಿ. ನೋಡೋಣ ಮುಂದಿನ ಕರೆ ಯಾರ್ದು ಅಂತ ಹೇಳಿ. ಹಲೋ ನಮಸ್ತೆ. ಹಲೋ ಹೇಳಿ. ಹಲೋ ಹಲೋ, ನಾವು ಧಾರವಾಡದಿಂದ ಮಾತಾಡೋದು. ಹೇಳಿ ಹೇಳಿ. ನನ್ನ ಮಗನಿಗೆ 8 ವರ್ಷ ವಯಸ್ಸು ಮೇಡಮ್. ಅವನಿಗೆ ಅಂದ್ರೆ ಹಾಲು ಹಲ್ಲು ಬರೋಕ್ಕಿಂತ ಮುಂಚೆ ಒಳಗಡೆಯಿಂದ ಹಲ್ಲು ಬರ್ತಾ ಇತ್ತು. ಅದು ಹೋಗಿ ಹಾಸ್ಪಿಟ್ಲಿಗೆ ಹೋಗಿ ತೋರಿಸಿದ್ವಿ, ಅದು ತಗ್ಸಿದ್ವಿ. ತದ ನಂತರ ಮುಂದ್ಗಡೆ ಹಲ್ಲೇ ಫುಲ್ ಚೂಪಾಗಿ ಬರ್ತಾ ಇದೆ ಮೇಡಮ್. ಅದು ಅಲ್ಲ ಮೇಡಮ್, ಅಂದ್ರೆ ಈಗ ಹಲ್ಲು ನೀವು ತೆಗೆಸಿದ್ರಿ, ಸರಿ ಕೆಲಸ ಮಾಡಿದ್ರಿ ಮೇಡಮ್. ಹಲ್ಲು ಬರುವಾಗ ಕೆಲವೊಮ್ಮೆ ಸ್ಟ್ರೇಟ್ ಬರುವುದಿಲ್ಲ, ಸ್ವಲ್ಪ ವಾರೆ ಕೋರೆಯಾಗಿ ಬರ್ತಾವೆ. ಇದನ್ನು ನಾವು ಇಂಗ್ಲೀಷಲ್ಲಿ ಅಗ್ಲಿ ಡಕ್ಲಿಂಗ್ ಸ್ಟೇಜ್ ಅಂತೇವೆ. ಅಂದರೆ ಇದು ತಾನಾಗೆ ಸರಿಯಾಗುವಂಥ ವಕ್ರ ಹಲ್ಲು ತಾನಾಗೆ ಸರಿ ಆಗ್ತದೆ. ಅಂದರೆ ಏನು, ಮೊದಲಿಗೆ ಬಂದಾಗ ಎರಡು ಹಲ್ಲು ಹಿಂಗೆ ಕ್ರಾಸ್ ಬರ್ತಾವೆ, 4 ಹಲ್ಲು ಕ್ರಾಸ್ ಬರ್ತವೆ. 6ನೇ ಹಲ್ಲು ಬರುವ ಹೊತ್ತಿಗೆ ಉಳಿದ ಹಲ್ಲುಗಳು ತಾನೇ ಸರಿ ಆಗ್ತವೆ. ಅಷ್ಟೊತ್ತಿಗೆ ಮಗುವಿನ ಮುಖದ ಅಗಲ ಹೆಚ್ಚಾಗ್ತದಲ್ಲ, ವಿಡ್ತ್ ಹೆಚ್ಚಾದಾಗ ತಾನೇ ಸರಿ ಆಗ್ತದೆ. ಹಾಗಾಗಿ ನೀವು ಬಹಳ ಹೆದರುವಂಥದ್ದೇನಿಲ್ಲ. ನೀವು ಕರೆಕ್ಟ್ ಕೆಲಸ ಮಾಡಿರಿ, ಅದಕ್ಕೆ ಹೋಗಿ ವೈದ್ಯರಿಗೆ ತೋರಿಸಿ ಆ ಹಾಲು ಹಲ್ಲು ತೆಗೆಸಿರಿ, ಕ್ರಮೇಣ ತಾನೇ ಸರಿ ಆಗ್ತದೆ. ಸರಿ ಆಗದೇ ಇದ್ದಲ್ಲಿ ಅದಕ್ಕೆ ಉಪಚಾರ ಮಾಡಿ ಸರಿ ಮಾಡಲು ಬರ್ತದೆ. ಥ್ಯಾಂಕ್ ಯು. ಹಾಂ ಕೇಳಿಗುರಿ, ಇಷ್ಟೊತ್ತು ವಕ್ರದಂತ ಚಿಕಿತ್ಸೆ ಕುರಿತಂಗೆ ನಿಮ್ಮೆಲ್ಲ ಪ್ರಶ್ನೆಗಳಿಗೆ ಡಾಕ್ಟರು ಉತ್ತರವನ್ನು ಕೊಟ್ಟರು. ಇವತ್ತಿನ ಡಾಕ್ಟರ್ ಯಾರು ಅಂತಂದರೆ ಡಾಕ್ಟರ್ ಹರ್ಷವರ್ಧನ್ ಕಿರಿಯೂರು. ಇವರು ವಾರದ ಎಲ್ಲಾ ದಿನಗಳೊಳಗೂ, ರಜಾ ದಿನಗಳನ್ನ ಹೊರತುಪಡಿಸಿ ವಾರದ ಎಲ್ಲಾ ದಿನಗಳಲ್ಲೂ ಆಸ್ಪತ್ರೆಯಲ್ಲಿ ಲಭ್ಯ ಇರ್ತಾರ. ಆಸ್ಪತ್ರೆಯ ಯಾವುದೇ ವಿಚಾರಣೆಗೆ ದೂರವಾಣಿ ವಿನಿಮಯ ಕೇಂದ್ರದ ಸಂಖ್ಯೆಯನ್ನು ಬರ್ಕೊಳ್ರಿ, 0836 247777. ದೂರವಾಣಿ ಸಂಖ್ಯೆ ಮತ್ತೊಮ್ಮೆ 247777, ಕೋಡ್ ಸಂಖ್ಯೆ 0836. ಈ ವಾರದ ಪ್ರಶ್ನೆಯನ್ನು ಬರ್ಕೊಳ್ರಿ, ವಕ್ರದಂತ ಚಿಕಿತ್ಸೆಯನ್ನು ನಾವು ಯಾರ ಬಳಿ ಪಡೆಯಬೇಕು? ಪ್ರಶ್ನೆ ಮತ್ತೊಮ್ಮೆ, ವಕ್ರದಂತ ಚಿಕಿತ್ಸೆಯನ್ನು ನಾವು ಯಾರ ಬಳಿ ಪಡೆಯಬೇಕು? ಉತ್ತರವನ್ನು ಪೋಸ್ಟ್ ಕಾರ್ಡ್ನಲ್ಲಿ ಬರೆದು ಕಳಿಸ್ರಿ. ವಿಳಾಸ: ಪ್ರಾಂಶುಪಾಲರು, ಎಸ್ಡಿಎಂ ಮೆಡಿಕಲ್